ಆಕಾಶವಾಣಿ ಹಾಸನ. ಕಿಸಾನ್ ವಾಣಿ ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಹೈನು ರಾಸುಗಳಿಗೆ ಕೃತಕ ಗರ್ಭಧಾರಣೆಯಲ್ಲಿನ ಅನುಭವಗಳನ್ನು ಕುರಿತು ಕೃತಕ ಗರ್ಭಧಾರಣಾ ಕಾರ್ಯಕರ್ತ ಬೇಲೂರು ತಾಲೂಕು ಹೆಬ್ಬಾಳದ ಎಚ್ವಿ ಪುಟ್ಟಸ್ವಾಮಿಗೌಡ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं. अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೇ ಎನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ. ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನು ರಾಸುಗಳಿಗೆ ಕೃತಕ ಗರ್ಭಧಾರಣೆಯಲ್ಲಿನ ಅನುಭವಗಳನ್ನು ಕುರಿತು ಮಾತನಾಡ್ತಾ ಇದ್ದೇವೆ. ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ಅನೇಕ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಬೇಲೂರು ತಾಲೂಕು ಹೆಬ್ಬಾಳು ಗ್ರಾಮದ ಎಚ್ವಿ ಪುಟ್ಟಸ್ವಾಮಿಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಪುಟ್ಟಸ್ವಾಮಿಗೌಡರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಪುಟ್ಟಸ್ವಾಮಿಗೌಡರು, ಎಷ್ಟು ವಯಸ್ಸು ತಮಗೆ? ನಮಗೆ ಈಗ 63 ವರ್ಷ ಸರ್. 63 ವರ್ಷ ಆಯ್ತು. ಏನು ಓದಿದ್ರಿ ತಾವು? ನಾವು ಫಸ್ಟ್ ಇಯರ್ PUC ಓದಿದ್ದೀನಿ ಸರ್. ನಾನು ಫಸ್ಟ್ ಇಯರ್ PUC ಯಾವ ವರ್ಷದಲ್ಲಿ ಓದಿದ್ರಿ? ನಾನು 77-78 ಫಸ್ಟ್ ಇಯರ್ PUC ಓದಿದ್ದೀನಿ. ಮುಂದಕ್ಕೆ ಓದ್ಲಿಲ್ಲ? ಮುಂದಕ್ಕೆ ಹೋಗಲ್ಲ ಸರ್. ಯಾಕೆ ಫಸ್ಟ್ ಇಯರ್ PUC ಯಾಕೆ ನಿಲ್ಸ್ಬಿಟ್ರಿ? ಅಷ್ಟೊತ್ತಿಗೆ ನಮ್ಮ ಅಣ್ಣ ತಮ್ಮಗಳೆಲ್ಲ ಬೇರೆ ಆದ್ರು ಸರ್. ನಮಗೆ ತಂದೆಯವರು ಆರಂಭ ಮಾಡೋರಿಲ್ಲ, ಸಾಕಪ್ಪ ನೀನು ಓದೋದು, ನಾ ಇದು ಮಾಡು ಅಂತೇಳಿ. ಅವಾಗ ಒಂಚೂರು ಬರ್ತಾನದ್ದು ಇದ್ದಿತ್ತು, ಓದೋಕ್ಕಾಗಲಿಲ್ಲ. ಅದರಿಂದ ಮಲ್ಲಿ ಬಂದೆ. ಅದಾದ ನಂತರ ಇಲ್ಲಿ ಅಷ್ಟೊತ್ತಿಗೆ ನಮ್ಮ ಊರಾಗೆ ಡೈರಿ ಓಪನ್ ಮಾಡೋಕ್ಕೆ ಅಂತ ಮಾಡಿದರು. ಅವಾಗ ನಮ್ಮ HG ಮಲ್ಲೇಗೌಡರು, HP ಶಾಂತಮೂರ್ತಿಗಳು, HP ಚಂದ್ರಶೇಖರ ಇವರೆಲ್ಲ ಸೇರಿಬಿಟ್ಟು, ನೀನು ಓದ್ಬಿಟ್ಟಿದೀಯಪ್ಪ, ಇದು ಹಿಂಗೆ ಆದ್ಬೇಡ, ನೀನು ಬುದ್ಧಿವಂತ ಆಗುವಂತೆ ಬಾ ಅಂತೇಳಿ ಡೈರಿಗೆ ನನ್ನ ಟೆಸ್ಟರ್ ಆಗಿ ಸೇರಿಸ್ಕೊಂಡ್ರು ಸರ್. ನಾನು ಆ ದಿವಸ ನಾನು 5:30 ಎದ್ದು ಹಾಲಾಡಿಸ್ಬೇಕಾಯ್ತು ಸರ್. ನಾನು ಅವತ್ತ ಎಲ್ಲ ಜನನು ಡೈರಿಗೆ ಹೊರಗೆ ಹಾಲು ಹಾಕಬಾರ್ದು ಅಂತ ಎಲ್ಲ ಮೂಢನಂಬಿಕೆಯಲ್ಲಿದ್ದರು. ಅವರಿಗೆಲ್ಲ ನಾನು ತರಬೇತಿ ಕೊಟ್ಕೊಂಡು ಎಲ್ಲರ ಮನೆಗೆ ಹೋಗಿ ಇದು ಮಾಡಿ ನಾವು ಡೈರಿ ಇಲ್ಲಿ ತನಕ ಒಳ್ಳೆ ಇದಾಗಿ ಹಾಲಾಡ್ಸ್ಕೊಂಡು ಬಂದಿದ್ದೀವಿ ಸರ್. ನಾವು ಅದಾದ ನಂತರ ಚಂದ್ರಶೇಖರಯ್ಯ ಎಂಬವರು ಕಾರ್ಯದರ್ಶಿ ಆದರು. ಅವಾಗ ನಾನು ಟೆಸ್ಟರ್ ಆಗಿದ್ದೆ. ಅವ್ರು ಬಿಟ್ಟೋದ ಅನಂತರ ನಾನು ಮತ್ತೆ ಕಾರ್ಯದರ್ಶಿ ಆದೆ ಸರ್. ನಾನು ಕಾರ್ಯದರ್ಶಿ ಆಗಿ ಮೈಸೂರಿಗೆ ಎ ಟ್ರೈನಿಂಗಿಗೆ ನಾನು ಹೋದೆ ಸರ್. ನಾನು ಮೈಸೂರಿಗೆ ಆಲ್ದಳ್ಳಿ ಅಂತೇಳಿ ಇತ್ತೆ ಸರ್, ಅಲ್ಲಿ ತರಬೇತಿ ನಮ್ಮ ಯೂನಿಯನ್ನಿಂದ ಕಳಿಸಿರು ನನ್ನ. ತರಬೇತಿ ಪಡ್ಕೊಂಡು ಇಲ್ಲಿ ಗರ್ಭಧಾರಣೆ ಕಾರ್ಯಕರ್ತನಾಗಿ ಡೈರಿನೂ ನೋಡ್ಕೊಂಡು ಕೆಲಸ ಮಾಡ್ತಾಯಿದ್ದೆ ಸರ್. ಅದಾದ ನಂತರ ಸಮೂಹಕೃತ ಗರ್ಭಧಾರಣ ಕಾರ್ಯಕರ್ತನಾಗಿ ನನ್ನನ್ನು ನೇಮಿಸ್ಕೊಂಡ್ರು ಸರ್. 15 ಸೊಸೈಟಿಗೆ ಒಬ್ಬನ್ನ ನನ್ನ ನೇಮಿಸ್ಕೊಂಡ್ರು ಸರ್. ಇಲ್ಲಿ ನೇಮಿಸ್ಕೊಂಡು ಈಗ ಆ 15 ಸೊಸೈಟಿಗೂ ನಾನು ಸಮೂಹಕೃತ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಾನೀಗ ಈಗ ಸೊಸೈಟಿ ಸೇರೋದಕ್ಕಿಂತ ಮೊದಲು ಓದು ಬಿಟ್ಟು ಬಂದ್ರಲ್ಲ, ಏನ್ ಕೆಲಸ ಮಾಡ್ತಿದ್ರಿ ಅವಾಗ? ಅವಾಗ ಒಂದು 5-6 ವರ್ಷ ಆರಂಭ ಮಾಡ್ತಾ ಇದ್ದೆ ಸರ್. ನಾನು ಎಷ್ಟು ಜಮೀನ್ ಇತ್ತು ತಂದೆ ಅವ್ರದ್ದು? ಅವರು ನಮ್ಮ ಮೀಸಿಗೆ ಬಂದಿದ್ದು 2 ಎಕರೆ ಸರ್. ನಮ್ಮ ಅಣ್ಣತಮ್ಮಗಳ ಒಟ್ಟಿಗೆ 8 ಎಕರೆ ಇತ್ತು ಸರ್. ನಾವು 4 ಜನ ಅಣ್ಣತಮ್ಮಗಳು, ನಮ್ಗೆ 2 ಎಕರೆ 8 ಕುಂಟೆ, 2 ಎಕರೆ 8 ಕುಂಟೆ ಬಂತು. ಅದ ಡಿವೈಡ್ ಆದ್ಮೇಲೆ ನಾವು ನಮ್ಮ ಜಮೀನು ನಾನು ಮಾಡ್ಕೊಂಡಿದ್ದೆ ಸರ್. ಡೈರಿನೂ ಮಾಡ್ಕೊಂಡು ಜಮೀನು ಮಾಡ್ಕೊಂಡು ಕೆಲಸ ಇದ್ದೆ ಸರ್. ನಾನು ಈಗ 8 ಎಕರೆ ಇದ್ದಾಗ ಏನೇನು ಬೆಳೀತಿದ್ರಿ? 8 ಎಕರೆ ಇದೆ ಸರ್, ರಾಗಿ, ಭತ್ತ, ಕಬ್ಬು, ಜೋಳ ಇದೆ ಬೆಳೀತಾ ಇದ್ದೆ ಸರ್. ಹಾಂ, ಅದನ್ನೇ ಮುಂದುವರ್ಸ್ಕೊಂಡು ಬಂದ್ರಿ? ಅದನ್ನೇ ಮುಂದುವರ್ಸ್ಕೊಂಡು ಬಂದ್ರು ಸರ್. ಎಲ್ಲ ನಮ್ಮ ಅಣ್ಣಗಳು ಡಿವೈಡ್ ಆದ್ರು, ಅವರು ಮದುವೆ ಮೊಮ್ಮಕ್ಕಳು ಎಲ್ಲ ಇದು ಮಾಡಿದ್ರು, ಅವರೆಲ್ಲ ಇದಾಗಿದ್ದಾರೆ ಸರ್. ಈ ಡೈರಿ ಓಪನ್ ಆದಕ್ಕಿಂತ ಮೊದಲು ಸುತ್ತಮುತ್ತ ಯಾವ್ದು ಇರಲಿಲ್ವ ಡೈರಿಗಳಲ್ಲಿ? ಇಲ್ಲ ಸರ್, ಯಾವೂ ಇರಲಿಲ್ಲ ಸರ್. ಡೈರಿ ನಮ್ಮ ಬೇಲೂರು ತಾಲೂಕು ನಮ್ದೇ ಫಸ್ಟ್ ಸರ್ ಸ್ಟಾರ್ಟಿಂಗ್ ಆಯ್ತು. ಬೇಲೂರು ತಾಲೂಕಲ್ಲೇ ಇದೆ ಮೊದಲನೇದು ಸರ್ ಆಯ್ತು. ಮಲ್ಲೇಗೌಡರು ಅಧ್ಯಕ್ಷರಾಯ್ತು ಸರ್ ಇಲ್ಲಿಗೆ. ಅವಾಗ ಅವ್ರ ಪೀರಿಯಡ್ ಆಗಿ ಇದನ್ನೆಲ್ಲ ತಂದ್ರು ಸರ್. ಡೈರಿ ಓಪನ್ ಆದಾಗ ಎಷ್ಟು ಜನ ಹಾಲು ಹಾಕರಿಲ್ಲ, ಎಷ್ಟು ಲೀಟರ್ ಹಾಲು ಬರ್ತಿತ್ತು? 8 ಕ್ಯಾನ್ ಹಾಲು ಆಗ್ತಿತ್ತು ಸರ್. 8 ಕ್ಯಾನ್ ಹಾಲು ಆಗ್ತಿದ್ರು 200 ಜನ ಇಲ್ಲಿ ಗುಡ್ದೇನಹಳ್ಳಿ, ಮುತ್ಕಾನೆ, ಕನಕನಹಳ್ಳಿ, ಮಲ್ಲಹಳ್ಳಿ, ಬ್ಯಾಡಗೆರೆ, ಇಲ್ಲಿ ಸುತ್ತಲಹಳ್ಳಿ ಇವೆಲ್ಲ ಬರ್ತಾ ಇದ್ವು ಸರ್. ಅವಾಗ ಸೀಮೆ ಹಸುಗಳು ಇರಲಿಲ್ಲ ಸರ್, ಸಿಂಧಿ ಹಸುಗಳು ಇರಲಿಲ್ಲ. ಎಲ್ಲ ಎಮ್ಮೆ ನಾಟಿ ಹಸಿನ ಹಾಲು. ಜಾಸ್ತಿ ಜನರು ಹಾಲು 1/2 ಲೀಟ್ರು 100 ಗ್ರಾಮ್ 200 ಗ್ರಾಮ್ನಿಂದಲೂ ಹಾಲು ಹಳಸಿದ್ದೀನಿ ಸರ್. ನಾನು ಹಾಲು ಹಳಸಿದ್ದೀನಿ. ಅವತ್ತಿನಿಂದ ಇಲ್ಲಿ ಚೆನ್ನಾಗಿ ಡೈರಿ ನಡೀತೈತೆ ಸರ್, ನಮ್ಗೊಂದು ಸಂತೋಷ ಆಗುತ್ತೆ. ಈಗ ಟೆಸ್ಟರ್ ಅಂದ್ರೆ ಏನ್ ಕೆಲಸ ಮಾಡೋದು? ಟೆಸ್ಟರ್ ಅಲ್ಲಿ ಸರ್ ಹಾಲ ಅಳಿಸೋಣದು, ಲ್ಯಾಕ್ಟೋಮೀಟ್ರ್ ನೋಡೋದು ಎಷ್ಟು ಡಿಗ್ರಿ ಬರುತ್ತೆ ಅಂತ ಲ್ಯಾಕ್ಟೋಮೀಟ್ರ್ ಹಾಕಿ ಎಲ್ಲ ನಾನು ಪರಿಶೀಲನೆ ಮಾಡಿ ಅದಾದ ನಂತರ ಲಾರಿ ಎಲ್ಲ ಕಳಿಸಿ ಆದ್ಮೇಲೆ ನಾನು ಆಸಿಡ್ ಆಲ್ಕೋಹಾಲ್ ಹಾಕಿ ಹಾಲ ಟೆಸ್ಟಿಂಗ್ ಮಾಡ್ತಾ ಇದ್ದೆ. 1 ಪಾರ್ಟ್ ಇದು ಎಷ್ಟು ಪಾಯಿಂಟ್ ಬರುತ್ತೆ, ಎಷ್ಟು ಪಾಯಿಂಟ್ ಬರುತ್ತೆ, ಆ ಪಾಯಿಂಟಿನ ಮೇಲೆ ನಾವು ಲೆಕ್ಕ ಕೊಡ್ತಾ ಇದ್ದೆ ಸರ್. ಅವಾಗ 1 ಲೀಟ್ರಿಗೆ 1 ರೂಪಾಯಿ 68 ಪೈಸೆ ಸರ್ ನಾವು ಇದ್ದಾಗ ಇದ್ದಿದ್ದು. 1 ಲೀಟ್ರ್ ಹಾಲಿಗೆ 1 ರೂಪಾಯಿ 68 ಪೈಸೆ ಸರ್ ಇದ್ದಿದ್ದು. ಒಟ್ಟಿಗೆ 8 ಕ್ಯಾನ್ ಅಂತ ಅಂದ್ರೆ ಎಷ್ಟು ಲೀಟರ್ ಹಾಲು ಆಯ್ತಿತ್ತು? 320 ಲೀಟರ್ ಆಗೋದು ಸರ್. 320 ಲೀಟರ್ ಹಾಲು ಆಗುತ್ತೆ. ಎಲ್ಲಿ ಕಳಿಸ್ತಾ ಇದ್ರಿ ಅದನ್ನ? ಹಾಸನ ಯೂನಿಯನ್ಗೆ ಕಳಿಸ್ತಾ ಇದ್ದೆ ಸರ್. ಹಾಸನ ಯೂನಿಯನ್ ಈಗಷ್ಟು ಇದಿರ್ನಲ್ಲ, ಪಾರ್ಕ್ ಇಂತವಿತ್ತು, ಹಾಸನ ಪಾರ್ಕ್ ಇಂತವಿತ್ತು ಸರ್, ಅದಕ್ಕೆ ಹೋಗ್ತಾ ಇತ್ತು ಸರ್. ಅವಾಗ ಇದು BMC ಏನು ಇರ್ನಲ್ಲ ಸರ್, ಹಾಲು ಎಲ್ಲ ಕ್ಯಾನಾಗ ಹೋಗಿ ಕ್ಯಾನ್ ಮತ್ತೆ ಅದೇ ತಂದು ನಾವು ರಾತ್ರಿ ಸರ್ ಬಿಸಿನೀರು ಕಾಸಿ ಆ ಕ್ಯಾನ್ ಎಲ್ಲ ತೊಳೆದು ನಾವು ಹೋಗಿ ಹಾಲಲ್ಸಿ ಎಲ್ಲ ಮಲ್ಗಾತಿ 12 ಗಂಟೆ ರಾತ್ರಿ ಆಗೋದು ಸರ್. 12 ಗಂಟೆ ರಾತ್ರಿ ಆಗೋದು. ಬೆಳಗ್ಗೆ ಹೊತ್ತು ಮಾಡ್ಬೇಕು, ಸಾಯಂಕಾಲ ಹೊತ್ತು ಮಾಡ್ಬೇಕು. ಅವಾಗ 60 ರೂಪಾಯಿ ಸಂಬಳ ಕೊಡೋರು ಸರ್. ನಿಮ್ಗೆ 60 ರೂಪಾಯಿ ಸಂಬಳ? ಅಷ್ಟೇ ಸಂಬಳ ಕೊಡೋರು. 60 ರೂಪಾಯಿನಿಂದ ಹಿಡಿದು ನಾನು ಸೆಕ್ರೆಟರಿ ಆದಾಗಲೂ 200 ರೂಪಾಯಿ ಸಂಬಳ ಅಷ್ಟೇ ಸರ್ ನಂದು. ಸೊಸೈಟಿ ಓಪನ್ ಆದ್ಮೇಲೆ ಹೆಂಗ ಹಂತವಾಗಿ ಬೆಳವಣಿಗೆ ಹೊಂತು ಹೇಳಿ ಅದ್ರ ಬಗ್ಗೆ. ಸೊಸೈಟಿ ಓಪನ್ ಆದ್ಮೇಲೆ ಎಲ್ಲ ಜನಗಳಿಗೆ ಮೂಡಿಕೆ ಬಂತು ಸರ್, ಈ ಹಾಲು ಉತ್ಪಾದನೆಯಿಂದ ಎಲ್ಲ ಚೆನ್ನಾಗಿ ನಮಗೆ ಮುಂದರಿಬೋದು, ಇದು ಮಾಡ್ಬೋದು ಅಂತೇಳಿ ನಾವು ಅವಾಗ ಡೈರಿಯಿಂದ MA ಸಾಲ ಅಂತ ಕೊಡಿಸಿದ್ದು ಸರ್. ಅದ್ರಾಗೆಲ್ಲ ಕಂಡ್ಕೊಂಡು ಆಮೇಲೆ ಹಸಿನ ಸಾಲ ತಗೊಂಡ್ರು. ಕೊನೆಗೆ ನಾವೀಗ ಟ್ರೈನಿಂಗ್ ಹೋಗಿ ಬಂದಮೇಲೆ ನಮ್ಮ ನಾಟಿ ಹಸಿನಾಗೆ ನಾನು ಕೃತಕ ಗರ್ಭಧಾರಣೆ ಮಾಡಿ ನಾಟಿ ಹಸಿನಾಗೆ ಹೈಬ್ರಿಡ್ ತಳಿಗಳು ಸಂತಾನ ಅಭಿವೃದ್ಧಿ ಆದವು ಸರ್. ಒಂದ್ಕೊಂದು ಹೆಚ್ಚುತ್ತ ಹೋದು ಸರ್. ಅದ ಹೆಂಗೆ ದನ ಹೆಂಗೆ ಹೆಚ್ಚುತ್ತ ಹೋದು ಹಂಗೆ ನಮ್ಮ ಡೈರಿ ಚೆನ್ನಾಗಿ ಬೆಳೀತೈತೆ ಸರ್, ಬೆಳೀತೈತೆ ಸರ್. ಈಗ ಎಷ್ಟು ಜನ ಹಾಲು ಹಾಕ್ತಾರಿಲ್ಲಿ? ಈಗ 100-160 ಕ್ಯಾನ್ ಆಗ್ತಾರೆ ಸರ್. ಎಷ್ಟು ಕ್ಯಾನ್ ಹಾಲು ಸಿಗುತ್ತೆ? ಈಗ ಜಾಸ್ತಿ ಆಯ್ತೆ ಸರ್, ಬೆಳಗಿಂದ ಸಾಯಂಕಾಲದಿಂದ 3,000 ಲೀಟರ್ ಆಗುತ್ತೆ ಸರ್. 3,000 ಲೀಟರ್ ಹಾಲು ಸಿಗ್ತಾ ಇದೆ? ಸಿಗ್ತಾ ಇದೆ. ಇಲ್ಲೇ BMC ಮಾಡೋರ ಹೆಂಗೆ? ಇಲ್ಲೇ BMC ಇತ್ತೆ ಸರ್. BMC ಹುಣಸೆಕೆರೆ ಒಂದು ಬರುತ್ತೆ ಅಷ್ಟೇ, ಎಲ್ಲ ಇಲ್ಲೇ BMC ಇತ್ತೆ ಸರ್. ಇಲ್ಲೇ ಚೆನ್ನಾಯ್ತೆ ಸರ್ ಡೈರಿ, ಬಾರಿ ಚೆನ್ನಾಗಿ. ಅದು ಈಗ ನಮ್ಮ ರೇಣುಕಯ್ಯ ಅನ್ನೋ ಅಧ್ಯಕ್ಷ ಇದ್ದಾರೆ, ಸಂಕೇಗೌಡ ಅನ್ನೋ ಸೆಕ್ರೆಟರಿ ಆಗಿದ್ದಾರೆ, ಕಮಿಟಿ ಅಧ್ಯಕ್ಷರು ಸೆಕ್ರೆಟರಿಂದ ಬಾರಿ ಚೆನ್ನಾಗಿ ನಡೀತೈತೆ ಸರ್ ಡೈರಿ. ಅದೊಂದು ನಂಗೆ ಸಂತೋಷ. ನಾನು ಅವತ್ತ 80-81ರಾಗೆ ನಾನು ಎಂದು ಕ್ಯಾನ್ ಪೂಜೆ ಮಾಡಿ ಕ್ಯಾನ್ ಎತ್ತಿದೆ ಸರ್, ಇವತ್ತ ಚೆನ್ನಾಗಿ ನಡೀತೈತೆ, ನಂಗೆ ಅದೇ ಒಂದು ಸಂತೋಷ. ಈಗ ನೀವು ಟೆಸ್ಟರ್ ಆಗಿದ್ದರು, ಸೆಕ್ರೆಟರಿ ಆದ್ರಿ, ಸೆಕ್ರೆಟರಿ ಆಯ್ತೀನಿ ಅಂತ ಅನ್ಕೊಂಡಿದ್ರು ನೀವು? ಇತ್ತು ಸರ್, ನಾನು ಅವಾಗಲೇ ಎಲ್ಲ ಪೂರ್ತಿ A to Z ಬರಿತಿದ್ದೆ ಸರ್. ಕ್ಯಾಶ್ ಬುಕ್ ನಿಂದ ಹಿಡಿದು ವೋಚರ್ ಬುಕ್, ಪೇಮೆಂಟ್ ರಿಜಿಸ್ಟರ್ ಎಲ್ಲ ಪೂರ್ತಿ. ಈಗಲೂ ನಾನೆಲ್ಲ ಪೂರ್ತಿ ಡೈರಿ ಬಗ್ಗೆ ಭಾರಿ ಚೆನ್ನಾಗಿ ನಂಗೆ ಅನುಭವ ಇತ್ತೆ ಸರ್, ನಂಗೆ ಅನುಭವ ನಂಗೆ ಚೆನ್ನಾಗಿತ್ತೆ ಸರ್. ಅವತ್ತ ನಮ್ಮ ಕಾರ್ಯದರ್ಶಿ ಆದ ಚಂದ್ರಶೇಖರ್ ಏನಾರು ನನ್ನ ಮೇಲೆ ಎಲ್ಲ ಬಿಡೋರು, ಯಾಕೆ ನೀನು ಇಂಟೆಲಿಜೆಂಟ್ ಹುಡುಗ ಎಲ್ಲ ಭಾರಿ ಅಂತೇಳಿ. ಅವತ್ತ ಸೂಪರ್ವೈಸರ್ಗಳು ನಂಗೆ ಭಾರಿ ಅನುಭವ ಹೇಳಿರು, ಅದರಿಂದ ನಂಗೆ ಭಾರಿ ಅನುಭವ ಇತ್ತೆ ಸರ್, ಅದರಲ್ಲಿ ಡೈರಿಯಿಂದ ಅನುಭವ ಇತ್ತೆ. ಅದೇ ಅನುಭವದ ಮೇಲೆ ನನ್ನ ಮಗನ ಇದೇ ಟ್ರೈನಿಂಗ್ ಮೈಸೂರು ಟ್ರೈನಿಂಗ್ ಕಳಿಸಿ ಅವನಿಗೂ ಒಂದು ಕೆಲಸ ಕೊಡ್ಸಿರು ಸರ್ ನಮ್ಮ ಯೂನಿಯನ್ ಇಂದವ. ಅವ್ರೀಗ ಸೆಂಚನಹಳ್ಳಿ ಗ್ರೂಪ್ ಮಾಡ್ಕೊಂಡು ಸೆಂಚನಹಳ್ಳಿಯಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೌದು ಸರ್. ನೀವು ಈಗಲೂ ಡೈರಿ ನಂಟ್ ಇದ್ದೇ ಇದೆ ನಿಮಗೆ? ಈತೆ ಸರ್, ನಾವು ಡೈರಿ ಏನು ಅಂದ್ರೆ ನಾನು ಇರೋ ತನಕ ಚೆನ್ನಾಗಿರ್ಬೇಕು ಡೈರಿ, ಅದೊಂದು ನಂಗೆ ಸಂತೋಷ ಸರ್ ಇರೋದು. ಯಾಕೆಂದ್ರೆ ನೀವು ಪ್ರಾರಂಭದ ದಿವಸದಿಂದಲೂ ಕೂಡ ಇದ್ರೆ ಇಲ್ಲಿ ಇದ್ದೀನಿ ಸರ್. ನಾನು ಹುಟ್ಟಿರಿಂದ ಹಿಡಿದು ನಾನು ಇದ್ರ ಸಾಯ ತನಕ ನಂಗೆ ಇದೇ ಇರಲಿ ಅಂತೇಳಿ ನಾನು ಭಾವಿಸ್ತಾ ಇರೋದು ಸರ್. ದೇವ್ರ ಚೆನ್ನಾಗಿರಲಿ. ಈ ಡೈರಿಯಿಂದ ಹೆಬ್ಬಾಳು ಊರಿಗೆ ಭಾರಿ ಅನುಕೂಲ ಐತೆ ಸರ್. ಎಂಥ ಬಡವನುವೆ ಅರ್ಧ ಲೀಟ್ರ್ ಒಂದು ಲೀಟ್ರ್ ಹಾಲು ಹಾಕಿ ಜೀವನ ಮಾಡ್ತಾ ಇದ್ದಾನೆ ಸರ್. ಇದೊಂದು ಡೈರಿ ಇಲ್ದ ಹೋದ್ರೆ ನಮ್ಮ ಜನಗಳಿಗೆ ಭಾರಿ ಅನಾನುಕೂಲ ಆಗ್ಬಿಡೋದು ಸರ್. ಡೈರಿ ಇಲ್ಲಿ ಪ್ರಾರಂಭ ಆದ್ಮೇಲೆ ಊರಿನ ಜನ ಎಲ್ಲ ಹೆಂಗ್ ಅಭಿವೃದ್ಧಿ ಹೊಂದಿದ್ರು? ಅದೇ ಸರ್, ಹಿಂಗೆಲ್ಲ ಹೊಸ್ಗಳು ಒಂದು ಎರಡು ಅಂತ ಸಾಕೊಂಡ್ರು, ಒಂದು ಲೀಟ್ರಿಂದ ಐದು ಲೀಟ್ರ್ ಇವರು, ಐದು ಲೀಟ್ರಿಂದ ಹತ್ತು ಲೀಟ್ರ್ ಇವರು, ಹತ್ತು ಲೀಟ್ರಿಂದ ಇಪ್ಪತ್ತು ಲೀಟ್ರು, ಹಿಂಗೆ ಉಯ್ತಾ ಇದ್ದಾರೆ ಸರ್ ಎಲ್ಲವ. ಎಲ್ಲ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಪರವಾಗಿಲ್ಲ ಸರ್, ಸೈಡ್ ಬಿಸ್ನೆಸ್ಸು ಅಂತೇಳಿ ಹಾಲಿನ ದುಡ್ಡು ಮನೆ ಖರ್ಚಿಗೆ ಇದಕ್ಕೆ ಆಗಲಿ, ಆದಾಯ ದುಡ್ಡು ಮನೆಗೆ ಉಳಿಲಿ ಅಂತ ಎಲ್ಲ ಜನ ದುಡಿತಾ ಇದ್ದಾರೆ ಸರ್, ಚೆನ್ನಾಗಿದ್ದಾರೆ ಸರ್. ನೀವೆಷ್ಟು ವರ್ಷ ಸೆಕ್ರೆಟರಿ ಆಗಿದ್ರಿ ಇಲ್ಲಿ? ನಾನು ಒಂದು 10 ವರ್ಷ ಆಗಿದ್ದೆ ಸರ್ ಸೆಕ್ರೆಟರಿ. 10 ವರ್ಷ ಆಗಿ ಮತ್ತೆ ನಂಗೆ ಇದು ಬೇಡ ಸುಸ್ತಾಗುತ್ತೆ ಅಂತೇಳಿ ಬಿಟ್ಟಿದ್ದೆ. ಮತ್ತು ಯೂನಿಯನ್ ನನ್ನ ಬಿಡದಲ್ಲೇ ನೀನು ಭಾರಿ ಅಳಬೇಕಣಪ್ಪ, ನಿಂಗೆ ಭಾರಿ ಅನುಭವ ಇತ್ತೆ ಅಂತೇಳಿ ಈ ಟ್ರೈನಿಂಗ್ ಕಳಿಸಿ ಮತ್ತೆ ಇದು ಮಾಡಿರು ಸರ್ ನಮಗೆ. ಈಗ ಹಾಲು ಟೆಸ್ಟ್ ಮಾಡ್ತಿದ್ರಲ್ಲ, ಹಾಲು ಟೆಸ್ಟ್ ಅದ್ರ ಬಗ್ಗೆ ಒಂದಷ್ಟು ಹೇಳಿ, ಹೆಂಗೆ ಯಾಕೆ ಮಾಡ್ತಿದ್ರಿ, ಹೆಂಗ್ ಮಾಡ್ತಿದ್ರಿ? ಹಾಲು ಅಂದ್ರೆ 10 ml ಹಾಲು ತಗೊಂತಿದ್ವಿ ಸರ್, ಹಾಲು ಪಿಪೆಟ್ಟು ಅಂತಿತ್ತೆ, ಪಿಪೆಟ್ ಎಳ್ಕೊಂಡು ಅದಕ್ಕೆ 15 ml ಆಸೆಡ್ ಹಾಕ್ತಾ ಇದ್ವಿ ಸರ್. ಆಸೆಡ್ ಹಾಕಿ ಆಮೇಲೆ ಹಾಲು ಹಾಕಿ ಆಮೇಲೆ ಆಲ್ಕೋಹಾಲ್ ಹಾಕಿ ಸ್ವಲ್ಪ ನೀರಾಗಿ ಗರ್ಭ ಮಿಷಿನು ಅಂತ ಇತ್ತೆ ಸರ್. ಅದ್ರಾಗ 5 ನಿಮಿಷ ಹಿಂಗೆ ತಿರುಗಿಸಿರಿ, ಒಳ್ಳೆ ಪ್ಯಾಟ್ ಚೆನ್ನಾಗಿ ಬರೋದು. ಆ ಪ್ಯಾಟಾಗೆ 3.5, 1.5, 10.5 ಅದೆಲ್ಲ ಪ್ಯಾಟಿನ ಮೇಲೆ ದುಡ್ಡು ಕೊಡೋದು ಸರ್. 1.68 rupees ಲಾಸ್ಟ್ ಇತ್ತು ಸರ್. 1.68 rupees 4 rupees ತನಕ ಸಿಕ್ಕೋದು ಅವತ್ತಿನ ಕಾಲದಾಗೆ ಸರ್. ಅವತ್ತಿನ ಕಾಲದಾಗೆ ಈಗ ಬಿಡಿ, ಇವತ್ತಿನ 6 ಟೆಸ್ಟಿಗೆ 30 to 40 rupees 45 rupees ತನಕ ಸಿಕ್ಕುತ್ತೆ ಸರ್ ಈಗ. ಅವಾಗ ಅಷ್ಟು ಸಿಗ್ತಾ ಇತ್ತು, ಅಷ್ಟು ಸಿಗ್ತಾ ಇತ್ತು ಸರ್. ಅವಾಗ ಪ್ರತಿಯೊಬ್ಬರದು ಟೆಸ್ಟ್ ಮಾಡ್ಬೇಕಾಯ್ತು? ನೀವು ಒಂದು ನಾನು ಟೆಸ್ಟ್ ಮಾಡ್ಬೇಕಾಯ್ತು ಸರ್. ಈಗೆಲ್ಲ ಮಿಷಿನ್ ಬಂದು ಸರ್, ಈಗೆಲ್ಲ ಮಿಷಿನ್ ಭಾರಿ ಸುಲಭ ಇದಾಗಿದೆ. ಆಗ್ನಂಗೇನು ಕಷ್ಟ ಪಡ್ಬೇಕಲ್ಲ ಸರ್. ಪ್ರತಿಯೊಬ್ಬರದು ಟೆಸ್ಟ್ ಮಾಡಿ ಬರ್ಕೋಬೇಕಾಯ್ತು ನೀವು? ನಮ್ಮ ಟೆಸ್ಟ್ ಬರ್ಕೊಂಡು ಅವ್ರ ಪರ್ಚೇಸ್ ಏಜೆಂಟ್ಗೆ ಅವ್ರ ಮುಂದೆ ಟೆಸ್ಟ್ ಮಾಡಿ ಟೆಸ್ಟಿನ ಪ್ರಕಾರ ನಾನು ಅಮೌಂಟ್ ಹಾಕ್ಬೇಕಾಯ್ತು ಸರ್. ಎಷ್ಟು ಲೀಟರ್ ಇದೆ, ಎಷ್ಟು ಫ್ಯಾಟ್ ಇದೆ, ಎಷ್ಟು ದುಡ್ಡು ಆಯ್ತದೆ? ಚಾರ್ಟ್ ಇರೋದು ಸರ್, ಯೂನಿಯನ್ ಇಂದ ಚಾರ್ಟ್ ಇರೋದು. 3.56 ಒಂದು ರೈಟು, 7 to 8 to 9 ಒಂದು ರೈಟ್ ಬರೋದು. ಆ ರೈಟ್ ನೋಡ್ಕೊಂಡು ಚಾರ್ಟ್ ನೋಡ್ಕೊಂಡು ರೈಟ್ ಹಾಕ್ತಾ ಇದ್ದೆ ಸರ್. ರೈಟ್ ಹಾಕಿ ವಾರಕ್ಕೊಂದಿನ ಅವ್ರು ಪೇಮೆಂಟ್ ಬುಕ್ಕಿ ಬರ್ಕೊಂಡು ಪೇಮೆಂಟಿಗೆ ವಾರ ಆದ್ಮೇಲೆ ಅವ್ರ ಸೈನ್ ಹಾಕೊಂಡು ಅವ್ರಿಗೆ ಪೇಮೆಂಟ್ ಕೊಡ್ತಾ ಇದ್ದೆ ಸರ್. ಈ ಫ್ಯಾಟ್ ಅಂಶ ಏನಾರ ಕಡಿಮೆ ಇದ್ರೆ ಜನ ಬೇಜಾರಾಗಾರ? ಇಲ್ಲ ಸರ್, ಅವ್ರು ನಾವೇ ಹೇಳ್ತಾ ಇದ್ದು, ನಿಂದು ಪ್ಯಾಟು ಕಮ್ಮಿ ಬಂದಿತ್ತೆ ಅಂದ್ರೆ ನೀನ್ ನಾಳೆ ನೋಡಪ್ಪ, ನೀನ್ ನೀರ್ ಹಾಕಿ ಬಂದಿದೀಯಾ, ನಿನ್ ನಸ ಇಲ್ಲ ಎಳಗಂದಿ, ಕರು ಹಾಕಿ 8 to 9 ಆಯ್ತೆ, ನಿನ್ ಪ್ಯಾಟ್ ಬರ್ತಾ ಇಲ್ಲ, ನಿಂದ ಹಾಲು ರೈಟು ಕಮ್ಮಿ ಬರುತ್ತೆ ಅಂತ ಹೇಳವ ಸರ್. ಆಗ ಅವ್ರೆಲ್ಲ ಹೇಳೋರು ಸರ್, ಅವರೆಲ್ಲಾನು ಹೇಳ್ತಾ ಇದ್ರು, ಹೇಳಿ ಅವ್ರಿಗೆಲ್ಲ ನಾನು ಕನ್ವರ್ಕೆ ಮಾಡಿ ಕೊಡ್ತಾ ಇದ್ದೆ ಸರ್. ಈಗ ಫ್ಯಾಟ್ ಬರಲಿಲ್ಲ ಅಂತ ಯಾರಾದ್ರೂ ಸಿಟ್ಟು ಗಿಟ್ಟು ಮಾಡ್ಕೊಳಾರ? ಇಲ್ಲ ಸರ್, ಅವಾಗೇನು ಅಂತ ಸಿಟ್ಟು ಮಾಡ್ಕೊಂತಿರಲ್ಲ ಸರ್. ಈಗೆಲ್ಲ ಮಿಷಿನ್ ಅವ್ರಿದ್ರೆ ಕಣ್ಣಿಗೆ ತೋರಿಸುತ್ತೆ ಸರ್. ಅವಾಗ ಅವ್ರ ಕೂಗಾಡ್ತಂದ್ರೆ ಅವ್ರ ಬಡ್ಡಿ ಕೂರ್ಸಿ ನಾನು ಟೆಸ್ಟ್ ಹಾಕಿ ಅವರಿಗೆ ತೋರಿಸ್ತಾ ಇದ್ನಲ್ಲ ಸರ್, ನಾನು ತೋರಿಸ್ತಾ ಇದ್ದಿ. ಈ ಸೆಕ್ರೆಟರಿ ಕೆಲಸ ಮಾಡುವಾಗ ಯಾಕೆ ಸುಸ್ತಾಯ್ತು ನಿಮ್ಗೆ? ಸುಸ್ತಾಗದು ಸರ್, ಸುಸ್ತಾ ನಮ್ಗೆ ಅದೇನು ಮಾಮೂಲಿ ಇತ್ತು ಸರ್. ನಾನು ಬರವಣಿಗೆ ಇದ್ರಾಗೆ ನಾನು ಭಾರಿ ನಿಪುಣ ಸರ್. ನಾನು ಬರವಣಿಗೆಯಲ್ಲಿ ಇದು ಮಾಡೋದು ಎಲ್ಲ ಕೂಡೋದು ಕಳೆಯೋದು, ಈಗ ಕಂಪ್ಯೂಟರ್ ಸರ್ ಈಗ ಬಂದು, ಅವಾಗೆಲ್ಲ ಬಾಯಿಲೆ ಗುಣಿಸೋದು ಕಾಕ್ಸೋದು ಎಲ್ಲ ಬಾಯಿಲೆ ಮಾಡ್ತಾ ಇದ್ದೆ ಸರ್ ನಾನು. ಅವಾಗ ಕಲ್ತಿರೋ ವಿದ್ ನನ್ನ ತಲೆಯಲ್ಲಿ ಈಗಲೂ ಇತ್ತೆ ಸರ್. ಆದ್ರೂ ಸುಸ್ತಾಗೋದು? ಸುಸ್ತಾಗೋದು ಬೇಡ ಬೇಡ ಅನ್ನೋ ಸುಸ್ತಾಗ್ಬಿಡ್ತಾ ನಿಮ್ಗೆ? ಸುಸ್ತಾದ್ರೂ ಕೇಳ್ತಾರಲ್ವಾ ಸರ್ ಕಂಪ್ಯೂಟರು, ನೀನು ಮಾಡು ನೀನು ಮಾಡು ಅಂತ ಹೇಳಿ ಇಟ್ಕೊಂಡು ಮುಂದುವರ್ಸ್ಕೊಂಡು ಬಂದ್ರು. ಈಗ ಬಂದು ಈಗ ಇಲ್ಲಿ ಇಷ್ಟಕ್ಕೆ ನಿಂತಿದ್ವಿ ಸರ್. ಇನ್ನೇನು, ಇನ್ ಕೆಲವೇ ದಿನದೊಳಗೆ ಈ ಕೆಲಸನೂ ಬಿಡ್ತೀನಿ ಸಾಕು ನಮಗೆ, ಸಾಕು ಅಂತ ಇದಾಯ್ತು ಸರ್ ನಮಗೆ. ಅದ್ರಾಗೆ ಜೀವನ ಮಾಡ್ತಾ ಇದ್ದೀನಿ ನಾನು. ನಾನೇನು ಆಲ್ ಇಂಡಿಯಾ ಬೇಡ ಅಂತ ನೂಕಿಲ್ಲ ಸರ್, ನಮ್ಮ ಇನ್ನೂ ಎಲ್ಲರಿಗೂ ಬೇಕಾಯ್ತೀನಿ ನಾನು, ಸುತ್ತಲಳ್ಳಿಗೂ ನಾನು ಬೇಕಾಯ್ತೀನಿ. ಡೈರಿ ಪುಟ್ಟಣ ಅಂದ್ರೆ ಭಾರಿ ನಾನು ಹೆಸರು ಮಾಡಿದ್ದೀನಿ ಸರ್. ಈಗ ಸೆಕ್ರೆಟರಿ ಆಗಿ ಬಿಟ್ಮೇಲೆ ನಿಮ್ಗೆ ಕೃತಕ ಗರ್ಭಧಾರಣ ಕಾರ್ಯಕರ್ತನಾಗಿ ತಗೊಂಡ್ರು ಅಂತ ಹೇಳಿದ್ರಿ, ಬರಬೇಕು ಅನ್ನೋ ಆಸಕ್ತಿ ನಿಮ್ಗೂ ಇತ್ತ ಹೆಂಗೆ? ಇಲ್ಲ ಸರ್, ಅವ್ ಯೂನಿಯನ್ ನ ನೀನೇ ಆಗ್ಬೇಕು ಅಂತ ಹೇಳಿರು ಸರ್, ಅದರಿಂದ ಸರ್ ಮಾಡ್ತೀನಿ ತಗೊಳ್ಳಿ ಸರ್ ಅಂತ ಅವ್ರಿಗೆ ಮಾತು ಕೊಟ್ಟೆ ಸರ್. ನಾನು ಏನು ಕೃತಕ ಗರ್ಭಧಾರಣ ಕಾರ್ಯಕರ್ತ ಅಂತ ಅಂದ್ರೆ ಏನಿರುತ್ತೆ ಕೆಲಸ? ಅದು ಸರ್, ಒಂದು ಊರಿಗೆ ಹೋಗ್ಬಿಟ್ಟು ನಾನು ಬೆದಿ ಬಂದು ಹಸುಗಳು ಏನು ಏನು ಕಪ್ಪ ಬಂದಿತ್ತೆ ನೀವು ಏನ್ ಕಟ್ಕೊ ಬಂದಿರಿ ಅಂತ ನಾನು ಫಸ್ಟ್ ಕೇಳ್ತೀನಿ ಸರ್. ಕೇಳ ಅಣ್ಣ ಹೊಸ ನಮ್ದು ಈಟಿ ಬಂದಿತ್ತೆ ಅಂತ ಅಂತಾರೆ. ನಾನು ಯಾವಾಗ ಬಂದಿತ್ತಪ್ಪ, ಏನ್ ಕಾರಣ ಯಾವಾಗ ಬಂದಿತ್ತು, ಯಾವಾಗ ದನಿನ ಮೇಲೆ ಹತ್ತದೋ ಡಿಸ್ಚಾರ್ಜ್ ಆಡೋದೋ ಏನು ಅಂತ ಅವ್ರ ಮಾಹಿತಿ ಫಸ್ಟ್ ನಾನು ತಿಳ್ಕೊಂತೀನಿ. ಅವ್ರ ಮಾಹಿತಿ ತಿಳ್ಕೊಂಡ್ಮೇಲೆ ನಾನು ಹೋಗಿ ಹಸ ನೋಡ್ತೀನಿ, ಇದು ಬೆದೆಲೀತೋ ಅಥವಾ ಇಲ್ವೋ ಅಂತೀನಿ. ಬೆದೆಯಲ್ಲಿದ್ದ ಚಿಹ್ನೆ ನಂಗೆ ಕಂಡ್ರೆ ನಾನು ಅವಾಗ ಆಕಪ ಒಳಿಕೆ ಅಂತೇಳಿ ಟ್ರೈಸ್ ಒಳಿಕೆ ಹಾಕ್ಸಿ ಆಮೇಲೆ ನಾನು ಸೆಮನ್ ತಗೊಂಡು 37 degrees ಸೆಂಟಿಗ್ರೇಡ್ ಬಿಸಿನೀರಿಗೆ ಆ ಸೆಮನ್ ನಾನು ಹಾಕ್ಯಂತೀನಿ ಸರ್. ಹಾಕೊಂಡು ಅದಾದ ನಂತರ 5 minutes ಬಿಟ್ಟು ಸ್ಲೀವ್ಸಿಗೆ ಹಾಕೊಂಡು ಗನ್ನ ನಾನು ಗರ್ಭಧಾರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸರ್, ಮಾಡ್ತೀನಿ. ಅದನ್ನ ನಾವು ಕೃತಕ ಗರ್ಭಧಾರಣ ಕಾರ್ಯಕರ್ತನ ಕೆಲಸ ಅಂತ ಹೇಳಿ ಕರಿಬೋದು ಸರ್. ಆಮೇಲೆ ಅವ್ರಿಗೆ ಹೇಳ್ತೀನಿ, ಹಸು ಚೆನ್ನಾಗಿ ನಿಗಾ ನೋಡಪ್ಪ, 20 ದಿವಸ ನೋಡಿ, 18 ದಿವಸದಿಂದ 20 ದಿವಸದೊಳಗೆ ಬೆದಿ ಬಂದ್ರೆ ಅಟ್ಕೋಬಾ, ಇಲ್ಲ ಅಂತಂದ್ರೆ 2.5 ತಿಂಗಳಾದ್ಮೇಲೆ ನನ್ನ ತಕ್ಕ ಬಂದು ಚೆಕಪ್ ಮಾಡ್ಕೊಂಡು ಹೋಗಿ ಗರ್ಭ ಆಯ್ತೆ ಅಥವಾ ಇಲ್ಲ ಅಂತ ನಾನು ಹೇಳ್ತೀನಿ ಅಂತ ಹೇಳಿ ಕಳಿಸ್ತೀನಿ ಸರ್. ಇದಕ್ಕೆ ಅಂತ ಹೇಳ್ಬಿಟ್ಟು ತರಬೇತಿ ತಗೊಳಕ್ಕೆ ಅಂತ ಮೈಸೂರಿಗೆ ಹೋದೆ ಅಂತ ಹೇಳಿದ್ರಲ್ಲ ನೀವು, ತರಬೇತಿನಲ್ಲಿ ಏನೇನು ಹೇಳ್ಕೊಟ್ರು ನಿಮ್ಗೆ? ಇದೆ ಸರ್, ನಾನು ಹೇಳಿದ್ದು ಅದೇ ಸರ್ ಹೇಳ್ಕೊಟ್ಟಿದ್ದು. ಅವ್ರೇನು ಹೇಳ್ಕೊಟ್ಟಿದ್ರು ಸರ್ ಅದೇ ನಾನು ಮಾಡ್ತಾ ಇರೋದು ಈಗ. ಅವರು ಎಲ್ಲ ನಮಗೆ ಮಟನ್ ಮಾರ್ಕೆಟ್ಗೆ ಹೋಗಿ ಬಸಿನ ಗರ್ಭಕೋಶನೆಲ್ಲ ತೋರಿಸಿದ್ದು, ಕಣ್ಣಿಗೆ ಟವಲ್ ಕಟ್ಟಿ ಗರ್ಭದೊಳಕ್ಕೆ ಗನ್ ಜೋಡ್ಸೋರು. ಅವಾಗ ಜೋಡ್ಸ ತನಕಲು ನಮ್ಮ ಬಿಡ್ತಾರಲ್ಲ ಸರ್, ಅವಾಗ ಏನು ಮಾಡಿ ಜೋಡ್ಸಿದ್ಮೇಲೆ ನಮಗೆ ಓಕೆ ಅಂತ ಅಂದರು. ಹೌದು ಸರ್, ಅವಾಗ ಭಾರಿ ನಮಗೆ ಕಷ್ಟಪಟ್ಟಿದೀವಿ ಸರ್, ನಾವು ಭಾರಿ ಕಷ್ಟಪಟ್ಟಿದೀವಿ ಅವಾಗೆಲ್ಲ ಟ್ರೈನಿಂಗ್ ತಗೊಳ್ಳುವಾಗ ಇದು ಮಾಡುವಾಗ ಎಲ್ಲ. ಕೃತಕ ಗರ್ಭಧಾರಣೆ ಅನ್ನೋದು ಹೆಂಗ್ ಮಾಡಬೇಕು ಅನ್ನೋದು ಭಾರಿ ಚೆನ್ನಾಗಿ ಕಲ್ತ್ಕೊಟ್ರು ಅಂತ ಕಲ್ತಿದೀವಿ ಸರ್. ನಾನು ಗರ್ಭಧಾರಣೆ ಫಲ ಪರೀಕ್ಷೆ ಗಬ್ಬ ಆಯ್ತಾ ಇಲ್ಲ ಫಲ ಪರೀಕ್ಷೆ ಇದು ಮಾಡೋದು ನಾನು ಚೆನ್ನಾಗಿ ಕಲ್ತೀನಿ. ಮತ್ತೆ ಇನ್ಯಾವ್ದು ನಾನು ಕಲ್ತಿಲ್ಲ ಸರ್, ನಮ್ಗೆ ಯಾವ್ದು ಅಲ್ಲಿ ಟ್ರೈನಿಂಗ್ ಕೊಡ್ನಲ್ಲ, ಇವೆಲ್ಲರ ಬಗ್ಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್. ಈಗ ಈ ಒಂದು ಇದೇನಿದೆ ಗರ್ಭಧಾರಣೆಗೆ ಬಂದಿದೆಯೋ ಇಲ್ಲೋ ಅನ್ನೋದು ಕಂಡುಹಿಡಿಯೋದಿದೆಯಲ್ಲ, ಅದು ಬಹಳ ಮುಖ್ಯ. ಯಾಕೆ ಅಂತ ಅಂದ್ರೆ ನಾವು ಕೊಟ್ಟಂತ ಕೃತಕ ಗರ್ಭಧಾರಣೆ ನಿಲ್ಬೇಕು ಅಂತ ಅಂದ್ರೆ ಅದು ಮೊದಲು ಅದು ಬೆದಕ್ ಬಂದಿರಬೇಕು. ಇದು ಬೆದಕ್ ಬಂದೈತೋ ಇಲ್ವೋ ಅಂತ ಹೇಳಿ ತಿಳ್ಕೊಳ್ಳೋದು ಹೆಂಗೆ? ಕರೆಕ್ಟ್ ತಿಳ್ಕೊಳ್ಳೋದು ಹೆಂಗೆ ಸರ್? ಮೊದಲು ಪಾರ್ಟಿ ನಾನು ತಿಳ್ಕೊಂತೀನಿ, ಅದಾದ ನಂತರ ನಾನು ಹೊಸಂತಕ್ಕೆ ಹೋಗ್ತೀನಿ. ಹೊಸ ಬೆದಿಗ್ ಬಂದಿದ್ರೆ ಕಣ್ಣೇ ದಪ್ಪ ಬಿಡುತ್ತೆ ಒಂದು, ಎರಡನೇದು ಹಸಿನ ಮೇಲೆ ಆರಕ್ ಹೋಗುತ್ತೆ ಎರಡನೇದು, ಮೂರನೇದು ನಾವು ಹಿಂದ್ಗಡೆ ಬಂದು ಬಾಲ ಇಟ್ಕೊಂತಂದು ಸೊಂಟ ಹಿಂಗೆ ಕುಣಿಸುತ್ತೆ, ಆಮೇಲೆ ಲೋಳಿ ಸುರಿತೇ ಇರುತ್ತೆ. ಅದನ್ನೆಲ್ಲ ನಾವು ಪರೀಕ್ಷೆ ಮಾಡ್ಕೊಂತೀವಿ ಸರ್. ಪರೀಕ್ಷೆ ಮಾಡ್ಕೊಂಡು ನಾವು ಸೆಮನ್ ಕೊಡ್ತೀವಿ ಕೊಡ್ತೀವಿ ಸರ್. ಅದು ನಿಮಗೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಸರ್. ನಮಗೆ ಒಳಗೆ ಕೈ ಹಾಕಿ ನೋಡಿದಾಗ ಗರ್ಭ ಶೃಂಗಗಳು ಸೆರೆತ್ಕೊಂಡಿರ್ತವೆ, ಹಿಂಗೆ ಕೈ ಹಿಂಗಂದ ಲೋಳಿ ಬರುತ್ತೆ, ಅವಾಗ ಒಳ್ಳೆ ಬೆದೆ ಇಳಿತಿ ಈಗ ಅಂತ ಅವಾಗ ನಾವು ಮನವರಿಕೆ ಮಾಡ್ಕೊಂಡು ನಾವು ಕೊಡ್ತೀವಿ ಸರ್. ಬೆದಿ ಬಂದಿತ್ತೆ ಅಂತೇಳಿ ಮನವರಿಕೆ ಮಾಡ್ಕೊಂಡು ಅದಾದ ನಂತರ ನಾವು ಸಮನ ಆಗ್ತೀವಿ ಸರ್, ಸಮನಾಗಿ ಗರ್ಭಧಾರಣೆ ಮಾಡ್ತೀವಿ. ಈಗ ಗರ್ಭಧಾರಣೆ ನೀವು ಮೊದಲು 16 ಹಳ್ಳಿನ ಮಾಡ್ತಿದ್ರು ಅಥವಾ ಈಗ ಮಾಡ್ತಿದ್ರೆ ಹೆಂಗೆ? ಇಲ್ಲ, ಈಗ 10 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ನಮ್ಮ 10 ವರ್ಷದಿಂದ ಮಾಡ್ತಾ ಇದೀವಿ. ಮೊದಲನೇ ದಿವಸದಿಂದ 16 ಹಳ್ಳಿನ ನೋಡ್ತಾ ಇದ್ದೀವಿ. ಮೊದಲನೇ ದಿವಸದಿಂದ ಇಲ್ಲಿ ಒಂಟಿ ಸಂಘ ಆಗಿ ನಮ್ಮ ಊರಿಗೆ ಒಂದು ಮಾಡ್ತಾ ಇದ್ದೆ ಸರ್ ಹೆಬ್ಬಾಳಿಗೆ. ಆ ಕೊನೆಗೆ ಗುಂಪು ಅಂತ ಮಾಡಿದೆ ಸರ್, ಹಾಸನ ಯೂನಿಯನ್ ಇಂದ ಒಬ್ಬ ಎ ವರ್ಕರಿಗೆ ಒಂದು ಗುಂಪು ಮಾಡಿರು ಇಷ್ಟು ಸೊಸೈಟಿ ಅಂತ ಹೇಳಿ. ಆ ಸೊಸೈಟಿಗೆಲ್ಲ ಅವಾಗಿಂದ ಹೋಗ್ತಾ ಇದ್ದೀನಿ ಸರ್. ಅವಾಗಿಂದ ಹೋಗಿ 16 ಸೊಸೈಟಿನ ನೋಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ವೈವಾಟ್ನೆಲ್ಲ ನಮ್ಮ ಹಾಸನ ಯೂನಿಯನ್ ಪ್ರೆಸಿಡೆಂಟ್ ಡಾಕ್ಟರ್ ಅಂತಿದ್ದಾರೆ ಸರ್, ನಮ್ಮ ಅವರೆಲ್ಲ ನಮ್ಮ ನೋಡ್ಕೊಂತಾರೆ ಸರ್. ನಮಗೆ ಸೆಮನ್ ಕಳ್ಸೋದು, ನಾವು ಏನಾರ ತಪ್ಪು ಪಪ್ಪು ಆದ್ರೆ ಅವ್ರು ಕೇಳ್ತೀವಿ ಸರ್ ಹಿಂಗಾಯ್ತೆ ಹಿಂಗಾಯ್ತೆ ಹಿಂಗಾಯ್ತೆ ಅಂತ. ಅವ್ರು ನಮಗೆಲ್ಲ ಮತ್ತೆ ತಿಂಗಳಿಗೆ ಒಂದ್ಸರಿ ನಮ್ಗೆ ಮೀಟಿಂಗ್ ಕರೆದು ನಮಗೆಲ್ಲ ನಮ್ಮ ಅವಲ್ನೆಲ್ಲ ತಿಳ್ಕೊಂತಾರೆ ಸರ್ ಅವರು. ಈಗ ಅದಕ್ಕೆ ಕೃತಕ ಗರ್ಭಧಾರಣ ನಳಿಕೆಗಳು ಬೇಕಲ್ಲ, ನಳಿಕೆ ನಮ್ಮ ಯೂನಿಯನ್ ಇಂದಲೇ ಕಳಿಸ್ತಾರೆ ಸರ್. ಕಳಿಸ್ತಾರೆ ನೀವೇ ಹೋಗಿ ತರಬೇಕು ಅಥವಾ ಹಾಲಿಂದ? ಅವರೇ ಬರ್ತಾರೆ ಸರ್, ಅವರಿಗೆ ವ್ಯಾನ್ ಕಳಿಸ್ತಾರೆ, ತಿಂಗಳಿಗೆ ಒಂದ್ಸರಿ ಕಳಿಸ್ತಾರೆ. ನಾವು ಮೀಟಿಂಗ್ ಕರೀತಾರೆ, ನಮಗೆ ನಮ್ಮ ಪ್ರೆಸಿಡೆಂಟ್ ಡಾಕ್ಟರ್ ಅಂತ ಇದ್ದಾರೆ ಸರ್, ಈಗ ನಮ್ಮ ಯೂನಿಯನ್ ಇಂದ ಹೆಡ್ ಡಾಕ್ಟರ್ ಇದ್ದಾರೆ, ಅವರು ತಿಂಗಳಿಗೆ ಒಂದ್ಸರಿ ನಮ್ಮನ್ನೆಲ್ಲ ಮೀಟಿಂಗ್ ಕರೀತಾರೆ. ಮೀಟಿಂಗ್ ಆಗಿ ನಾವು ಇಂಡಿಯನ್ ಟ್ಯಾಕ್ ಪಡ್ತೀವಿ, ತಿಂಗಳಿಗೆ ಎಷ್ಟು ಬೇಕು ನಮಗೆ, ಹೆಚ್ಅಪ್ ಇಷ್ಟು ಬೇಕು, ಜರ್ಸಿ ಇಷ್ಟು ಬೇಕು, ಎಮ್ಮೆ ಇಷ್ಟು ಬೇಕು ಅಂತೇಳಿ ನಾವು ಹಾಕಿ ಪಡ್ತೀವಿ. ಅವಾಗ ನಮಗೆ ಕಳಿಸ್ತಾರೆ ಸರ್, ಅಲ್ಲೇ ಸರ್ ನಮಗೆ ಪೇ ಮಾಡಿ ಮಾಡೋದು, ಪೇಮೆಂಟ್ನು ಅಲ್ಲೇ ಕೊಡ್ತಾರೆ ಸರ್. ಎಲ್ಲದನ್ನು ಎಲ್ಲಿ ಇಟ್ಕೊಂಡಿರ್ತೀರ ಅವನ್ನೆಲ್ಲ? ಇಲ್ಲಿ ನೈಟ್ರೋಜನ್ ಬಾಕ್ಸ್ ಐತೆ ಸರ್ ನಮಗೆ, ತಗೊಂಡೋಗಕ್ಕೆ 5 ಲೀಟರ್ದೊಂದು ಐತೆ ಸರ್. ಇಲ್ಲಿ ನಮ್ಮ ಸಂಘಕ್ಕೆ 60 ಲೀಟರ್ದೊಂದು ಐತೆ ಸರ್. 60 ಲೀಟರ್ ನೈಟ್ರೋಜನ್ ಬಾಕ್ಸಿಗೆ ಎಲ್ಲ ತಂದು ಹಾಕಿ ಹೋಗ್ತಾರೆ. ನಾವು 5 ಲೀಟರ್ ಇದ್ರಾಗೆ ಗಾಡಿ ಮೇಲೆ ಇಟ್ಕೊಂಡು ಅಲ್ಲಿ ಹಳ್ಳಿಗೆ ತಗೊಂಡು ಹೋಗ್ತೀವಿ ಸರ್ ನಾವು. ಈಗ ಇದು ಇಂಥದೇ ಹೆಚ್ ಎಫ್ ಇಂಥದೇ ಇದು ಅಂತ ಹೇಳಿ ಹೆಂಗ್ ಗೊತ್ತಾಗುತ್ತೆ? ಅಲ್ಲಿ ಕಲರ್ ಇರ್ತಾವ ಸರ್, ಕಲರ್ ಇರ್ತವೆ, ರೆಡ್ ಅಂಡ್ ಬ್ಲೂ ಕಲರ್ ಇರ್ತಾವ ಅಲ್ಲಿ, ಹೆಚ್ ಎಫ್ ಇಷ್ಟು ಜರ್ಸಿ ಅಂತ ಹೇಳಿ ಎಲ್ಲ ಇರ್ತವೆ. ನಮ್ಗೆ ಅದೇ ಅನುಭವ ಅಲ್ವಾ ಸರ್, ಅದೇ ಕೆಲಸ ನಮಗೆ ಇರ್ತವೆ ಸರ್. ಅದನ್ನ ಇಟ್ಕೊಂಡು ಅದನ್ನ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತೀರಿ? ಹೋಗ್ತೀವಿ ಸರ್ ನಾವು. ಈಗ ಫಲ ನಿಂತೈತೋ ಇಲ್ಲೋ ಅನ್ನೋದನ್ನ ನಾವು ಚೆಕ್ ಮಾಡ್ತೀವಿ ಅಂತ ಹೇಳಿ, ಅದನ್ನ ಹೆಂಗೆ ಗುರುತು ಮಾಡ್ತೀರಿ ಸರ್? ನಮಗೆ ಫಲ ಇಲ್ಲ 2.5 ತಿಂಗಳಾದ್ಮೇಲೆ ಕಟ್ಸ್ ಆದ್ರೆ 2 ತಿಂಗಳು ಮಾಡ್ತೀವಿ ಸರ್. ಮೊದಲನೇ ಸೂರು ಕಟ್ಸ್ ಆದ್ರೆ ಕರು ಹಾಕಿದ ಹಸ್ಕೊಳ್ಳಾರೆ 3 ತಿಂಗಳು ಮಾಡ್ತೀವಿ ಸರ್. 3 ತಿಂಗಳು ಮಾಡಿದಾಗ ನಾವು ಸಗಣಿ ಹಾಕೋ ಜಾಗ ಕೈ ಹಾಕಿ ಗರ್ಭದ್ವಾರದ ಮೇಲೆಯೇ ನಾವು ಕೈ ಹೋಗ್ತೀವಿ ಸರ್. ಕೈ ಹೋಗಿ ಹಿಂಗೆ ಹೋದಾಗ ಗರ್ಭ ಶೃಂಗಕ್ಕೆ ಹೋದಾಗ ಅವು ಗರ್ಭ ಶೃಂಗಗಳು ಗರ್ಭ ಇಲ್ಲ ಅಂತಂದ್ರೆ ಬಿಡ್ತಿ ಬಿಡ್ತಿ ಇಡ್ತವೆ. ಗರ್ಭ ಇದಾವೆ ಅಂದ್ರೆ ಒಂಥರ ಬಲೂನ್ ತರಕ ಇರುತ್ತೆ ಸರ್. ಅವಾಗ ಬರೀ ನಾವು ಈಗ ಕೈ ಇಟ್ಟರೆ ಒಳಗಿನಿಂದ ಪಿಂಡ್ ಹಿಂಗೆ ಹೊಡೆಯುತ್ತೆ ಸರ್. ಅವಾಗ ನಾವು ಹೇಳ್ತೀವಿ ರೈತರಿ ಗರ್ಭ ಐತೆ ಅಥವಾ ನಿಂದ ಇಲ್ಲ ಅಂತ ಹೇಳ್ತೀವಿ ಸರ್. ಹೇಳ್ತೀವಿ ಸರ್. ಈಗ ಗರ್ಭ ಆಗಿಲ್ಲ ಅಂತ ಅಂತಂದ್ರೆ ಮತ್ತೆ ಬೆದೆ ಬಂದಿದ್ದು ನೋಡ್ಕೊಂಡು ಕೊಡಿಸ್ಬೇಕು. ಕೊಡಿಸ್ತಾರೆ ಸರ್. ಗರ್ಭ ಆಗಿದೆ ಅಂತ ಅಂತಂದ್ರೆ ಅದು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂತ ಹೇಳ್ತೀವಿ ಸರ್. ಹೇಳ್ತೀವಿ ಸರ್. ನಮ್ಮ ದಿನ ರೂಟ್ ಹೋಗ್ತಾ ಇರ್ತೀವಿ ಸರ್, ದಿನ ತೋರಿಸ್ತಾ ಇರ್ತಾರೆ ನಮಗೆ. ಈಗ ಸುಮಾರು 16 ಸೊಸೈಟಿಗಳಿಗೆ ಕೃತಕ ಗರ್ಭಧಾರಣ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಿ. ಯಾವ್ಯಾವ ಸೊಸೈಟಿ ಯಾವ್ಯಾವ ಊರಿಗೆ ಹೋಗ್ತೀರಿ? ನಮ್ಮದು ಫಸ್ಟು ಹೆಬ್ಬಾಳ ಸರ್, ಸೆಕೆಂಡು ದೊಡ್ಡಬೇಡಗೆರೆ, ಮಲ್ಲನಹಳ್ಳಿ, ಮುತ್ತುಗಾನೆ, ಸಂಸಟ್ಟಹಳ್ಳಿ, ಒನ್ನೇನಹಳ್ಳಿ, ಮಾಳೇನಹಳ್ಳಿ, ಚನ್ನಾಪುರ, ಕರಗಡ, ಅನಿಕೆ, ಕಿರೇಹಳ್ಳಿ, ಕನಕನಹಳ್ಳಿ, ರಾಯಾಪುರ, ಬಂಟೇನಹಳ್ಳಿ, ಯಮ್ಮಣಸಕೆರೆ. ಇಷ್ಟು ಊರುಗಳಿಗೆ ದಿವಸನೂ ಹೋಗ್ಬೇಕು ನೀವು? ಡೈಲಿ ಹೋಗ್ತೀವಿ ಸರ್ ನಾವು. ಬೆಳಗ್ಗೆ ಎಷ್ಟೊತ್ತಿಗೆ ಶುರು ಮಾಡ್ತೀರಿ ಕೆಲಸ? ನಾವು 8-8:30 ಒಳಗೆ ಹೋಗ್ಬಿಡ್ತೀವಿ ಸರ್. ಊರಾಗೆ 7 ಗಂಟೆ 7:30 ಒಳಗೆ ಊರ್ನೆಲ್ಲ ಮುಗಿಸ್ತೀನಿ ಸರ್. ನಮ್ಮ ಹೆಬ್ಬಾಳವ ತಿಂಡಿ ತಿನ್ಕೊಂಡು ಅದಾದ ನಂತರ ನಾನು ಹಳ್ಳಿಗೆ ಹೋಗ್ತೀನಿ. 8:30 ಆಯ್ತು, ಹಳ್ಳಿಗೆ ಹೋಗ್ತೀನಿ ಸರ್. ಈಗ ರಜೆ ಇರಲಿ ಮತ್ತೆ ಬೇರೆ ಇರಲಿ ಏನೇ ಇದ್ರು ನೀವು ದಿವಸ ಹೋಗ್ಲೇಬೇಕು? ದಿವಸ ಹೋಗ್ಲೇಬೇಕು ಸರ್ ನಾವು. 12:30-1 ಗಂಟೆ ಆದ್ರೆ ನಾವು ಡ್ಯೂಟಿ ಮುಗಿಯುತ್ತೆ ಸರ್, ಕೆಲಸ ಮುಗಿಸ್ಕೊ ಬಂದ್ಬಿಡ್ತೀವಿ. ದಿವಸ ಎಷ್ಟು ಕಿಲೋಮೀಟರ್ ಓಡಾಡ್ಬೇಕು ನೀವು? 50 ಕಿಲೋಮೀಟರ್ ಓಡಾಡ್ಬೇಕು ಸರ್. 50 ಕಿಲೋಮೀಟರ್ ಓಡಾಡ್ಬೇಕು ಡೈಲಿ ಓಡಾಡ್ಬೇಕು? ಹೌದು ಸರ್. ದಿವಸ ಇದ್ದೇ ಇರುತ್ತೆ ಕೊಡಂತದ್ದು? ಇದ್ದೇ ಇರುತ್ತೆ ಸರ್. ಒಂದ್ ಸೊಸೈಟಿ 1-2 ಇರ್ತವೆ, ಇಲ್ಲ ಈ ಸೊಸೈಟಿ ಇಲ್ಲ ಮುಂದ್ ಸೊಸೈಟಿ 4-5 ಇರ್ತವೆ. ಮೊದ್ಲೇ ಏನಾದ್ರು ಫೋನ್ ಗಿನ್ ಮಾಡಿ ಹೇಳ್ತಾರ ಹಿಂಗೆ ಇದೆ ಅಂತ ಹೇಳ್ಬಿಟ್ಟು ಸರ್? ಫೋನ್ ಮಾಡ್ತಾರೆ ಸರ್. ನಮ್ಗೆ ಪುಟ್ಟಣ್ಣಾರೆ ಬರ್ತಾ ಇದ್ದೀರೋ ಎಲ್ಲಿದ್ದೀರಿ ಅಂತೆಲ್ಲ ನಮಗೆ ಫೋನ್ ಮಾಡ್ತಾರೆ ಸರ್. ಈಗ ಸೊಸೈಟಿ ತಕ ಹೋಗ್ಬೇಕು ನೀವು? ಸೊಸೈಟಿ ತಕ ಹೋಗ್ಬೇಕು. ಸೊಸೈಟಿ ತಕೋ ಅಲ್ಲಿ ತಂದು ಕಟ್ಕೊಂಡಿರ್ತಾರೆ, ಅಲ್ಲಿಗೆ ನಾವು ಹೋಗಿ ಸಾಮಾನು ಕೊಟ್ಟು ಹೋಗ್ತಾ ಇರ್ತೀವಿ ಸರ್. ಏನಾದ್ರು ಯಾರು ಫೋನ್ ಗಿನ್ ಮಾಡಿದ್ರೆ ಅವ್ರ ತೋಟ ಇಲ್ಲ ಮನೆಗೆ ಹೋಗಿ ಮಾಡ್ಕೊಟ್ಬಿಡ್ತೀರಾ? ಇಲ್ಲ ಸರ್, ಏನೋ ಟೈಮ್ ಸಿಕ್ಕರೆ ಹೋಗ್ತೀನಿ, ಇಲ್ಲ ಅಂತಂದ್ರೆ ಅಲ್ಲಿಗೆ ಅಟ್ಕೊಂಡ್ ಬಂದಿರ್ತಾರೆ ಸರ್. ಇವ್ರಿಗೆ ಟೈಮ್ ಸಿಕ್ಕಲ್ಲ ಮುಂದೆ ಸೊಸೈಟಿ ಹೋಗ್ಬೇಕು ಅಂತೇಳಿ ಅಲ್ಲಿಗೆ ಅಟ್ಕೊಂಡ್ ಬಂದು ಇದು ಮಾಡ್ತಾರೆ ಸರ್. ಈ ಗರ್ಭಧಾರಣೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಾಮಾನ್ಯವಾಗಿ ರೈತರು ನಿಮ್ಗೇನೋ ತರಬೇತಿ ಆಗಿದೆ ಸ್ವಲ್ಪ ತಿಳ್ಕೊಂಡಿದ್ರಿ ನೀವು, ಅವ್ರಿಗೆ ಪೂರ್ತಿ ಪಾಪ ಗೊತ್ತಿರೋದಿಲ್ಲ, ಹಂಗಾಗಿ ಏನೇನ್ ತಪ್ಪುಗಳು ಮಾಡ್ತಾರೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತೀರಿ? ಅವ್ರಿಗೆಲ್ಲ ನಾನು ಹೇಳಿರ್ತೀನಿ ಸರ್. ನಾನು ಹೇಳಿರ್ತೀನಿ ಹಸುಗಳು ಸಾಕಾಣಿಕೆ ಬಗ್ಗೆಯಿಂದಲ ಹಿಡಿದು ಹಾಲು ಕರಿಯ ಬಗ್ಗೆಯಿಂದಲ ಹಿಡಿದು ನಾನೆಲ್ಲ ಹೇಳಿರ್ತೀನಿ ಸರ್. ಹಸುಗಳು ಬೆದೆಗೆ ಇಟ್ಕೊಬಂದು ನಂದು ಬೆದೆ ನಿಂತಿಲ್ಲ ಸರ್ ಅಂತ ಹೇಳಿ ಬರ್ತಾರೆ. ಆಗ ಬಂದು ನೋಡಪ್ಪ, ಕ್ಲೀನಾಗಿ ಸಾಕಾಣಿಕೆ ಚೆನ್ನಾಗಿದ್ರೆ ಹಸು ಬೆದೆ ನಿಲ್ತವೆ, ಸಾಕಾಣಿಕೆ ಕಮ್ಮಿ ಆದರೆ ಹಸುಗಳು ಬೆದೆ ನಿಲ್ಲಲ್ಲ. ಹಸುಗಳು ಸಾಕಾಣಿಕೆ ಕಮ್ಮಿ ಆದರೆ ಹಸಿನ ಅಂಡಾಣು ಬಿಡುಗಡೆ ಆಗಲ್ಲ, ಅಂಡಾಣು ಬಿಡುಗಡೆ ಆಗಲಿಲ್ಲ ಅಂದರೆ ಗರ್ಭ ಧರಿಸೋದು ಕಷ್ಟ ಆಗುತ್ತೆ. ನೀನು ಹೊಸ ಚೆನ್ನಾಗಿ ಫೀಡ್ ಕೊಟ್ಟು ಚೆನ್ನಾಗಿ ಸಾಕು, ನಿಂಗೆ ಹಾಲಾಗು ಉತ್ಪಾದನೆ ಚೆನ್ನಾಗುತ್ತೆ, ಬೆದು ನಿಲ್ತವೆ, ಮುಂದೆ ನಿಂಗೆ ಒಳ್ಳೇದಾಗುತ್ತೆ ಅಂತ ಎಲ್ಲ ಹೇಳ್ಕಳಿಸ್ತೀನಿ ಸರ್. ನಾನು ಎಲ್ಲ ಹೇಳ್ತೀನಿ, ನಾನು ಎಲ್ಲದನ್ನು ಹೇಳ್ತೀರಾ? ಎಲ್ಲದನ್ನು ಹೇಳ್ತೀನಿ. ಕೇಳ್ತಾರೆ ಸಾಮಾನ್ಯವಾಗಿ? ನೀವು ಹೇಳಿದ ಮಾತು ಸರ್, ನಾವು ಹೇಳಿದ ಮಾತು ಕೇಳ್ತಾರೆ. ಕೇಳಲೇಬೇಕು ಸರ್ ಅವರು. ಹೌದು, ಅವ್ರಿಗೆ ಒಳ್ಳೇದಾಗಬೇಕು, ನಾನು ಕೇಳಲೇಬೇಕು. ಹೌದು, ಮತ್ತೆ ಹಂಗಾಗಿ ನಿಮ್ಗೇನು ತಿಳ್ಕೊಂಡಿದ್ದೀರೋ ಅದೆಲ್ಲದನ್ನು ಕೂಡ ಹೇಳ್ತೀನಿ. ನಿಮಗೆ ನಮ್ದು ಆಸ್ತಿ ಯೂನಿಯನ್ ನಮ್ಮ ಡಾಕ್ಟರ್ ತಿಂಗಳ ತಿಂಗಳ ಮೀಟಿಂಗ್ ಕರೆದಾಗ ನಮಗೆಲ್ಲ ಅನುಭವ ಹೇಳ್ತಾರೆ ಸರ್. ಆ ಅನುಭವ ತಂದು ನಾನು ರೈತರಿಗೆ ಹೇಳ್ತೀನಿ ಸರ್, ಅದರಿಂದ ಒಳ್ಳೇದಾಯ್ತೆ ಸರ್. ಎಷ್ಟು ವರ್ಷ ಆಯ್ತು ಕೃತಕ ಗರ್ಭಧಾರಣೆ ಮಾಡಕ್ಕೆ ಪ್ರಾರಂಭ ಮಾಡಿ? ನಾನು 80ನೇ ಸಾಲಿನಿಂದ ಅಂತ 88ರಿಂದ ಮಾಡ್ತಾ ಇದ್ದೀನಿ ಸರ್. ಆಗ್ಲಿಂದಲೂ ಮಾಡ್ತಾ ಇದ್ರಿಂದಲೂ ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ. ಸಿಂಗಲ್ ಸೆಂಟರ್ ಆಗಿ ನಮ್ಮ ಊರಾಗ ಒಂದ್ ಮಾಡ್ತಾ ಇದ್ದೆ, ಈಗ 10 ವರ್ಷದಿಂದ ನಾನು ಸುತ್ತಲಿಗೆಲ್ಲ ಮಾಡ್ತಾ ಇದ್ದೀನಿ ಸರ್. ಅಂದಾಜು ಇದುವರೆಗೆ ಎಷ್ಟು ಕೃತಕ ಗರ್ಭಧಾರಣೆ ಮಾಡಿರ್ಬೇಕು ನೀವು? ನಾನು ತಿಂಗಳ 400ರಿಂದ 500 ಮಾಡ್ತೀನಿ ಸರ್. ಒಂದ್ ತಿಂಗಳಿಗೆ 400ರಿಂದ 500 ಮಾಡ್ತೀನಿ ಸರ್. ಸ್ವಲ್ಪ ದೊಡ್ಡ ಸಂಖ್ಯೆನೆ ಅಲ್ವಾ? ದೊಡ್ಡ ಸಂಖ್ಯೆ ಸರ್. ನಮ್ ಕೈಲಿ ಚೆನ್ನಾಗಿ ಇದು ಮಾಡ್ತೀನಿ ಸರ್, ನಾನು ಭಾರಿ ಅನುಭವಿಸ್ತಾ ಭಾರಿ ಇದಾಗಿ ಇದು ಮಾಡ್ತೀನಿ ಸರ್. ನಮ್ ಡೈರಿ ಡಾಕ್ಟರ್ ಭಾರಿ ಅನುಭವಿಸ್ತಾ ಕಣಪ್ಪ ನೀನು ಚೆನ್ನಾಗಿ ಮಾಡು ಅಂತ ನಮ್ಗೆಲ್ಲ ಹೇಳ್ತಾ ಇರ್ತಾರೆ ಸರ್. ಈಗ ಏನಾದ್ರು ಹೆಚ್ಚು ಕಮ್ಮಿ ಆಗಿ ನಿಮ್ಗೆ ಏನಾರು ಹೋಗಕ್ ಆಗ್ಲಿಲ್ಲ ಅಂದ್ರೆ, ಏನೋ ಮದುವೆ ಇತ್ತು, ನೆಂಟರ್ ಇತ್ತು, ಇನ್ನೊಂದೇ ಇತ್ತು, ಅವಾಗ ಹೆಂಗ್ ಮಾಡ್ತೀರಿ? ಅವಾಗ ನಾನು ಹೇಳ್ತೀನಿ ಸರ್, ಫೋನ್ ಮಾಡಿ ಹೇಳ್ತೀನಿ ಇವತ್ ಬರಕ್ ಆಗ್ತಾ ಇಲ್ಲಪ್ಪ, ಇಲ್ಲ ಇನ್ನೊಂದ್ ಬೆದಿ ಮಾಡಿಸಿ, ಇಲ್ಲ ಅಂದ್ರೆ ಪಕ್ಕದಾಗಿರೋ ಹಾಸ್ಪಿಟ್ಲಿಗೆ ತಗೊಂಡೋಗಿ ಮಾಡ್ಸ್ಕೊ ಬರ್ರಿ ಅಂತ ಹೇಳ್ತೀನಿ ಸರ್. ಈ ಆಸ್ಪತ್ರೆ ಕೂಡ ಮಾಡ್ತಾರಲ್ವಾ? ಮಾಡ್ತಾರೆ ಸರ್. ಅಲ್ಲೂ ಮಾಡ್ತಾರೆ, ಅಲ್ಲೂ ಮಾಡ್ತಾರೆ. ನೀವು ವಿಶೇಷ ಏನು ಅಂತ ನೀವು ಅಲ್ಲಿಗೆ ಹೋಗಿ ಮಾಡ್ಕೊಡ್ಬಿಟ್ಟು ಬರ್ತೀವಿ ಮಾಡ್ತೀವಿ. ಆದ್ರೆ ನಮ್ಗೆ ಸಮನ್ನು ಒಳ್ಳೆ ಚೆನ್ನಾಗಿ ಇದಿರ್ತವೆ ಸರ್, ಸಮ ಕ್ವಾಲಿಟಿ ಚೆನ್ನಾಗಿರುತ್ತೆ ನಮ್ಗೆ, ಚೆನ್ನಾಗಿರುತ್ತೆ ಕೆ ಎಮ್ ಎಫ್ ನಿಂದು ಕ್ವಾಲಿಟಿ ಚೆನ್ನಾಗಿ. ಯಾಕೆ ನಾವು ನೈಟ್ರೋಜನ್ ಬಾಕ್ಸ್ ಆಗಿ ನಾವು ತಗೊಂಡು ಹೋಗ್ತೀವಿ ಸರ್. ಆಸ್ಪತ್ರೆಗೆ ಇಟ್ಕೊಂಡವರು 1 ಕಿಲೋಮೀಟರ್ 2 ಕಿಲೋಮೀಟರ್ ನಡೆದು ಹೋಗ್ಬೇಕಾಗ್ತಾರೆ. ನಡೆದೋಗಿ ನಡೆದು ಬರೋದಕ್ಕೆ ಅವು ಗರ್ಭ ನಿಲ್ಲದ ಒಂಚೂರು ಕಷ್ಟ ಆಗುತ್ತೆ. ಅದರಿಂದ ನಮ್ನೇ ಕಾಯ್ತಾ ಇರ್ತಾರೆ ಸರ್ ಜಾಸ್ತಿ. ಹೋಗಿ ನೀವು ಮಾಡ್ಕೊಂಡು, ನಾವು ಹೋಗ್ಲಿಲ್ಲ ಅಂದ್ರೆ ಇನ್ನೊಂದ್ ಬೆದಿಗಾರು ನಮ್ ಕಾಯ್ ಮಾಡಿಸ್ತಾರೆ ಸರ್. ಈಗ ಈ ಕೃತಕ ಗರ್ಭಧಾರಣೆ ಮಾಡ್ತಿರಲ್ಲ, ಡೈರಿಯಿಂದ ಏನ್ ಸಂಬಳ ಅಂತ ಕೊಡ್ತಾರ ನಿಮ್ಗೆ, ಇಲ್ಲ ರೈತರು ಕೊಡ್ತಾರ ಹೆಂಗೆ ನಿಮ್ಗೆ? ನಮ್ ಡೈರಿಯಿಂದಲೇ ನಮಗ್ ಕೊಡೋದು ಸರ್. ರೈತರು ಕೊಡೋದು, ಯೂನಿಯನ್ ಕೊಡೋದು, ಸೊಸೈಟಿ ಕೊಡೋದು, ಎಲ್ಲ ಲೆಕ್ಕ ಹಾಕಿ ನಮ್ಮ ಯೂನಿಯನ್ ಇಂದ ಕೊಡ್ತಾರೆ ಸರ್. ಒಂದ್ ತಿಂಗಳಿಗೆ ಇಷ್ಟು ಮಾಡಿದಿರಾ? ಮಾಡಿದ್ರಿ ರಾಶಿನ ಮೇಲೆ ನಮಗೆ ಸಂಬಳ ಕೊಡ್ತಾರೆ ಸರ್. ಅಂತ ಕೃತಕ ಗರ್ಭಧಾರಣೆ ಮಾಡಿದ್ರೆ ಮಾತ್ರ ನಿಮಗೆ ಸಂಬಳ? ಹೌದು ಸರ್, ನಾವು ರಜಾ ಹಾಕಿ ಹೋಗ್ಲ ನಮಗೆ ಸಂಬಳ ಇಲ್ಲ ಸರ್. ಅದರಿಂದಲೇ ಅದು ಯಾಕೆ ಹಂಗ್ ಮಾಡಿದ್ರು ಅಂದ್ರೆ, ನಾವು ರಜಾ ಹಾಕಿ ಬತ್ ಕುಂತ್ಕೊಂತೀವಿ ದಿನ ಹೋಗೋರು ಯಾರು ಅಂತ. ಅದರಿಂದ ಅವರು ಭಾರಿ ತಲೆ ಓಟ್ ಮಾಡಿದ್ದಾರೆ ಸರ್. ಒಳ್ಳೆ ಅನುಭವ ಆಗಿದೆ ಈ ಒಂದು ಕೆಲಸದಲ್ಲಿ ನಿಮ್ಗೆ? ಹೌದು ಸರ್, ಒಳ್ಳೆ ಅನುಭವ ಆಯ್ತೆ ಸರ್ ನಮಗೆ, ಭಾರಿ ಅನುಭವ ಇದ್ದೀನಿ. ಹಸುಗಳ ಬಗ್ಗೆ ಗರ್ಭಧಾರಣೆ ಬಗ್ಗೆ ನಂಗೆ ಭಾರಿ ಎಕ್ಸ್ಪರ್ಟ್ ಇದ್ದೀನಿ ಸರ್ ನಾನು. ಏನಂತಾರೆ ರೈತರೆಲ್ಲ ಕೃತಕ ಗರ್ಭಧಾರಣೆ ಮಾಡಿಸ್ಕೊಂಡ್ರು ನಿಮ್ಮ ಹತ್ರ? ಭಾರಿ ಚೆನ್ನಾಗಿದ್ದಾರೆ, ನಮ್ ಭಾರಿ ಬೆಲೆ ಗೌರವ ಕೊಡ್ತಾರೆ ಸರ್. ಹಳ್ಳಿ ಡೈರಿ ಪುಟ್ಟಣ್ಣ ಅಂತ ಹೆಸರು ಕಟ್ಕೊಂಡಿದ್ದಾರೆ ನನ್ನ. ಡೈರಿ ಪುಟ್ಟಣ್ಣ ಬಂದು ಡೈರಿ ಪುಟ್ಟಣ್ಣ ಅಂತ ಹೆಸರು ಕಟ್ಕೊಂಡಿದ್ದಾರೆ. ಹೌದು ಸರ್. ಹಿಂಗೆ ಮಾಡ್ಕೊಂಡು ಏನೇನು ಅನುಕೂಲ ಮಾಡ್ಕೊಂಡ್ರೆ ನೀವು ನಿಮ್ ಜೀವನಕ್ಕೆ ಈ ಕೆಲಸ ಸರ್? ಇದೇ ಮಾಡಿ ನಾವು ಅಂತ ಏನು ಅನುಕೂಲ ಏನು ಇದು ಮಾಡ್ಕೊಂಡಿಲ್ಲ ಸರ್, ಜೀವನ ಚೆನ್ನಾಗಿ ಸಾಗಿಸ್ತಾ ಇದೀವಿ ಸರ್. ನಾವ್ ಯಾವ್ದು ಏನು ದುಡ್ಡು ಮಾಡ್ಬೇಕು ಇದು ಮಾಡ್ಬೇಕು ನನ್ನ ಆಸೆ ಇಲ್ಲ ಸರ್. ಸಾಕು, ದೇವರು ಹೆಂಗ ಚೆನ್ನಾಗಿ ಸಾಕಿ ಆರೋಗ್ಯ ಒಂದು ಚೆನ್ನಾಗಿ ಇಟ್ಟಿದ್ದಾನೆ ನಮಗೆ ಸಂಸಾರದಾಗೆಲ್ಲ ಚೆನ್ನಾಗಿ ಇಟ್ಟಿದ್ದಾನೆ ಸಾಕು ಸರ್ ನಮ್ಗೆ. ಅದೇ ಅದೇ ಸರ್, ಒಟ್ಟಿಗೆ ಕೆಲಸದಲ್ಲಿ ತೃಪ್ತಿ ಇದೆ ನಿಮ್ಗೆ? ತೃಪ್ತಿ ಹೊಂದಿದ್ದೀನಿ ಸರ್ ನಾನು, ಸಾಕು. ಪುಟ್ಟಣ್ಣರ, ಈಗ ಈ ಕೃತಕ ಗರ್ಭಧಾರಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಸುತ್ತಮುತ್ತ ಯಾರಿಗಾದ್ರೂ ಕೃತಕ ಗರ್ಭಧಾರಣೆ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡೋಂಥದ್ದು ಹೆಂಗೆ? ಸಂಪರ್ಕ ಮಾಡ್ಕೊಂಡು ಸರ್ ಅಲ್ಲಿ ಡೈರಿಲಿ ನನ್ನ ನಂಬರ್ ಬರೆದಿದ್ದಾರೆ, ಅವ್ರಿಗೆ ಇಷ್ಟೇ ಟೈಮಿಗೆ ಬರುತ್ತೆ ಅಂತ ಜನಗಳಿಗೆ ಗೊತ್ತು. ಆ ಡೈರಿ ನಂಬರ್ ನೋಡ್ಕೊಂಡು ನಂಗೆ ಫೋನ್ ಹಾಕ್ತಾರೆ. ನಿಮ್ಮ ನಂಬರ್ ಒಂದ್ಸರಿ ಹೇಳಿ. 9482325441. ಇನ್ನೊಂದ್ಸರಿ ಹೇಳಿ ನಂಬರ್. 9482325441. ಒಳ್ಳೇದು ಪುಟ್ಟಣ್ಣ ಅವರೇ, ಇದುವರೆಗೆ ಕೃತಕ ಗರ್ಭಧಾರಣೆಯಲ್ಲಿನ ನಿಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹೈನುರಾಸುಗಳಿಗೆ ರೈತರ ಗರ್ಭಧಾರಣೆಯಲ್ಲಿನ ಅನುಭವಗಳನ್ನು ಕುರಿತು ಕೃತಕ ಗರ್ಭಧಾರಣಾ ಕಾರ್ಯಕರ್ತ ಬೇಲೂರು ತಾಲೂಕು ಹೆಬ್ಬಾಳದ ಎಚ್ಪಿ ಪುಟ್ಟಸ್ವಾಮಿಗೌಡ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ. ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ. ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ. ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಕಿಸಾನ್ ವಾಣಿ ಮೂಡಿಬಂತು. ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ರೈತ ಬಾಂಧವರೇ, ನಾಳಿನ ಕಿಸಾನ್ ವಾಣಿಯಲ್ಲಿ 6:50 ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ತೆಂಗಿನ ಎಣ್ಣೆಯ ಉತ್ಪಾದನೆಯಲ್ಲಿನ ಅನುಭವಗಳನ್ನು ಕುರಿತು ಹಾಸನದ ಯುವ ಉದ್ಯಮಿ ಹರೀಶ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಗೀತಗಾನ ಗೀತಗಾನ ಗೀತ ವೈವಿಧ್ಯದ ಕಾರ್ಯಕ್ರಮ. ಗೀತಗಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪರಿಸರ ಗೀತೆಗಳನ್ನ ಕೇಳಲಿದ್ದೀರಿ. ಮೊದಲಿಗೆ ವೈಕೆ ಮುದ್ದುಕೃಷ್ಣ ಅವರ ಧ್ವನಿಯಲ್ಲಿ ಕೇಳಿ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ರಚನೆ ಎಂದೂ ಕಾಡೆಲ್ಲ ನಕ್ಕು ನಲಿದು. ಎಂದು ಕಾಡೆಲ್ಲ ನಕ್ಕು ನಲಿದಿತ್ತು, ಅಂದು ಸಿರಿಯಿತ್ತು ಭುವಿಯಲಿ. ಎಂದು ಕಾಡೆಲ್ಲ ನಕ್ಕು ನಲಿದಿತ್ತು, ಅಂದು ಸಿರಿಯಿತ್ತು ಭುವಿಯಲಿ. ಎಂದು ವನ ಸಿರಿಯ ಲೂಟಿ ಮೊದಲಾಯ್ತು, ಅಂದೆ ಗೋಳಾಯ್ತು ಜಗದಲಿ, ಅಂದೆ ಗೋಳಾಯ್ತು ಜಗದಲಿ. ಎಂದು ಕಾಡೆಲ್ಲ ನಕ್ಕು ನಲಿದಿತ್ತು, ಅಂದು ಸಿರಿಯಿತ್ತು ಭುವಿಯಲಿ. ಎಂದು ವನ ಸಿರಿಯ ಲೂಟಿ ಮೊದಲಾಯ್ತು, ಅಂದೆ ಗೋಳಾಯ್ತು ಜಗದಲಿ, ಅಂದೆ ಗೋಳಾಯ್ತು ಜಗದಲಿ. ಎಲ್ಲಿ ಹಸರಿತ್ತು ಅಲ್ಲಿ ಮಳೆಯಿತ್ತು, ಎಲ್ಲಿ ಮಳೆಯಿತ್ತು ಅಲ್ಲೇ ಬೆಳೆಯಿತ್ತು. ಎಲ್ಲಿ ಹಸರಿತ್ತು ಅಲ್ಲಿ ಮಳೆಯಿತ್ತು, ಎಲ್ಲಿ ಮಳೆಯಿತ್ತು ಅಲ್ಲೇ ಬೆಳೆಯಿತ್ತು. ಆಗ ನಗೆಯಿತ್ತು ಬದುಕಲಿ, ಆಗ ನಗೆಯಿತ್ತು ಬದುಕಲಿ. ಈಗ ಬರಡಾಯ್ತು ನೆಲದಲ್ಲಿ, ಈಗ ಬರಡಾಯ್ತು ನೆಲದಲ್ಲಿ. ಎಂದು ಕಾಡೆಲ್ಲ ನಕ್ಕು ನಲಿದಿತ್ತು, ಅಂದು ಸಿರಿಯಿತ್ತು ಭುವಿಯಲಿ. ಎಂದು ವನ ಸಿರಿಯ ಲೂಟಿ ಮೊದಲಾಯ್ತು, ಅಂದೆ ಗೋಳಾಯ್ತು ಜಗದಲ್ಲಿ, ಅಂದೆ ಗೋಳಾಯ್ತು ಜಗದಲ್ಲಿ. ಎಂದು ಮಾನವನ ಆಸೆ ಅತಿಯಾಯ್ತು, ಅಂದೆ ಅಳಲಾಯ್ತು ಧರೆಯಲಿ. ಎಂದು ಮಾನವನ ಆಸೆ ಅತಿಯಾಯ್ತು, ಅಂದೆ ಅಳಲಾಯ್ತು ಧರೆಯಲಿ. ಸೃಷ್ಟಿ ಸೊರಗಿತ್ತು ಒಡಲಲಿ, ಸೃಷ್ಟಿ ಸೊರಗಿತ್ತು ಒಡಲಲಿ. ನಾಶ ಕರೆದಿತ್ತು ಎದುರಲಿ, ನಾಶ ಕರೆದಿತ್ತು ಎದುರಲಿ. ಎಂದು ಕಾಡೆಲ್ಲ ನಕ್ಕು ನಲಿದಿತ್ತು, ಅಂದು ಸಿರಿಯಿತ್ತು ಭುವಿಯಲಿ. ಎಂದು ವನ ಸಿರಿಯ ಲೂಟಿ ಮೊದಲಾಯ್ತು, ಅಂದೆ ಗೋಳಾಯ್ತು ಜಗದಲ್ಲಿ, ಅಂದೆ ಗೋಳಾಯ್ತು ಜಗದಲ್ಲಿ. ಶೋಭೆ ಮೆರೆದಿ ಹುದು ಪ್ರಕೃತಿ ಪಲ್ಲಟಿಸಿ, ಧರೆ ಉರಿದಿವುದು ಅಳವಲಿ, ಕ್ಷೋಭೆ ಮೆರೆದಿವುದು ಪ್ರಕೃತಿ ಪಲ್ಲಟಿಸಿ, ಧರೆ ಉರಿದಿವುದು ಅಳವಲಿ. ಏರುಪೇರಾಯ್ತು ಇರವಲಿ, ಏರುಪೇರಾಯ್ತು ಇರವಲಿ, ಎಚ್ಚರಾಗೋ ನೀ ಬಾಳಲಿ, ಎಚ್ಚರಾಗೋ ನೀ ಬಾಳಲಿ. ಎಂದು ಕಾಡೆಲ್ಲ ನಕ್ಕು ನಲಿದಿತ್ತು, ಅಂದು ಸಿರಿಯಿತ್ತು ಭುವಿಯಲ್ಲಿ, ಎಂದು ವನ ಸಿರಿಯಲ್ಲಿ ಹುಟ್ಟಿ ಮೊದಲಾಯ್ತು, ಅಂದೇ ಗೋಳ್ಳಾಯ್ತು ಜಗದಲ್ಲಿ. ಎಂದು ಕಾಡೆಲ್ಲ ನಕ್ಕು ನಲಿದಿತ್ತು, ಅಂದು ಸಿರಿಯಿತ್ತು ಭುವಿಯಲ್ಲಿ, ಎಂದು ವನ ಸಿರಿಯಲ್ಲಿ ಹುಟ್ಟಿ ಮೊದಲಾಯ್ತು, ಅಂದೇ ಗೋಳ್ಳಾಯ್ತು ಜಗದಲ್ಲಿ, ಅಂದೇ ಗೋಳ್ಳಾಯ್ತು ಜಗದಲ್ಲಿ, ಅಂದೇ ಗೋಳ್ಳಾಯ್ತು ಜಗದಲ್ಲಿ. ಎಲ್ಲರಿಗೂ ನಮಸ್ಕಾರಗಳು. ನಾನು ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಮಾತನಾಡುತ್ತಿದ್ದೇನೆ. ಸಮಸ್ತ ನಾಡಿನ ಜನತೆಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರಕೃತಿ ಪರಿಸರದಿಂದ ಹುಟ್ಟಿದವನು ಗಣೇಶ್. ಆತನ ಹೆಸರಿನಲ್ಲಿ ಆಚರಿಸುವ ಹಬ್ಬ ಪರಿಸರ ಸ್ನೇಹಿ ಹಬ್ಬ ಆಗಿರಬೇಕಲ್ಲವೇ? ಆದ್ದರಿಂದ ಮಣ್ಣಿನಿಂದ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗಣಪತಿಯನ್ನು ಪೂಜಿಸಿ, ಬಣ್ಣಲೇಪಿತ ಪಿಒಪಿ ಮೂರ್ತಿಗಳನ್ನು ಖರೀದಿಸಬೇಡಿ. ಗಣಪತಿ ಮೂರ್ತಿಗಳ ವಿಸರ್ಜನೆಯ ಸಮಯದಲ್ಲೂ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಜಾಗ್ರತೆ ವಹಿಸಿ, ಗಣೇಶೋತ್ಸವದಲ್ಲಿ ಶಬ್ದ ಮಾಲಿನ್ಯ ಆಗದ ರೀತಿಯಲ್ಲಿ ಧ್ವನಿವರ್ಧಕ ಬಳಸಿ, ಹಸಿರು ಪಟಾಕಿ ಸಿಡಿಸಿ ಸಂಭ್ರಮಿಸಿ, ಒಟ್ಟಿನಲ್ಲಿ ಪರಿಸರ ಸ್ನೇಹಿ ಗಣಪತಿ ಹಬ್ಬದ ಆಚರಿಸುವ ಸಂಕಲ್ಪ ನಾವು ನೀವೆಲ್ಲರೂ ಕೂಡಿ ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ಸುಬ್ರಾಯ ಚೊಕ್ಕಾಡಿಯವರ ಸಾಹಿತ್ಯ, ಮೌನೇಶ್ ಕುಮಾರ್ ಚೌಹಾನ್ ಅವರ ಧ್ವನಿಯಲ್ಲಿ ತಡೆಯೊಡ್ಡಿರೋ ಅಣ್ಣ ತಡೆಯೊಡ್ಡಿರೋ. ಒಡಲಿ ನಾಳ ಕಾಡನ್ನು ಒಕ್ಕೆ ಬಿಕ್ಕು ಮುಖದ ತುಂಬಾ, ಅಯ್ಯೋ ನೋಡು ಮನುಜ ಭೂಮಿ ಅಳುತ್ತಲಿರುವಳ್ಳೋ. ಕೈಕಾರಿಕೆ ಕೊಳುವೆ ತೋಳು ಎತ್ತಿ ಕಸದ ವಿಷದ ಜ್ವಾಲೆ, ಜಾಲದಲ್ಲಿ ಸಿಲುಕಿ ಭೂಮಿ ನರಳುತ್ತಿರುವಳ್ಳೋ. ಒಡಲಿನಾಳ ಕಾಡನು ಬೊಕ್ಕೆ ಬಿಕ್ಕು ಮುಖದ ತುಂಬಾ, ಅಯ್ಯೋ ನೋಡು ಮನುಜ ಭೂಮಿ ಅಳುತ್ತಲಿರುವಳು. ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಮಹಾಬಲಮೂರ್ತಿ ಕೊಡ್ಲಿಕೆರೆ ಅವರ ಪರಿಸರ ಗೀತೆಯನ್ನ ಕೇಳ್ತಾ ಇದ್ದೀರಾ. ಹಸಿರು ಸೀರೆ ತೊಟ್ಟು ರತಿಯ ಚೆಲುವು ತುಂಬಿದಂಗ ತೊನೆದು, ಮೆರೆದ ಇಳೆಯು ನೋಡು ಇಂದು ಪಂಜೆಯಾದಳು. ಕಾಡ ಕಡಿದು ನಾಡು ಮಾಡುವ ನಾಗರಿಕತೆಗೆ ಸಿಲುಕಿ ಎಳವೆಯಾದಳು ಭೂಮಿ ಎಳವೆಯಾದಳು. ಒಡಲಿನಾಳ ಕಾಡನ್ನು ಒಕ್ಕೆ ಬಿಕ್ಕು ಮುಖದ ತುಂಬಾ, ಅಯ್ಯೋ ನೋಡು ಮನುಜ ಭೂಮಿ ಅಳುತ್ತಲಿರುವಳು. Thank you.